ವಿಶ್ವಸಂಸ್ಥೆಯು ವಿಶ್ವ ಜಲ ದಿನ ಅನ್ನುವ ಒಂದು ದಿನವನ್ನ ಆಚರಿಸಿ ನೀರಿನ ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ವಿಶೇಷ ದಿನದ ಅಂಗವಾಗಿ ಇವತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರಾಜು ತೆಗಳ್ಳಿ ನಮ್ಮ ಜೊತೆಗಿದ್ದಾರೆ. ವಿಶ್ವ ಜಲ ದಿನದ ಮಹತ್ವದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ಮತ್ತು ಕೇಳುಗರಿಗೆ ಮಾಡಿಕೊಡಲಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ವಿಶ್ವ ಜಲ ದಿನ ಇದು ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ಆಚರಣೆ ಅಂತ ಹೇಳಬಹುದು. ಯಾಕಂದ್ರೆ ದೈನಂದಿನ ಬದುಕಿನಲ್ಲಿ ನೀರಿಗಿರುವ ಮಹತ್ವ, ನೀರಿಲ್ಲದೆ ನಮಗೆ ಒಂದು ಕ್ಷಣನೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ನಮಗೆ ಉಸಿರಾಟ ಮುಖ್ಯನೋ ಹಾಗೆ ನೀರನ್ನು ಅಷ್ಟೇ ಮುಖ್ಯ. ಈ ವಿಶ್ವ ನೀರು ದಿನದ ಮಹತ್ವ ಏನು ಮತ್ತೆ ಯಾಕಾಗಿ ಇದನ್ನು ಆಚರಿಸ್ತಾರೆ ಸ್ವಲ್ಪ ಹೇಳ್ತೀರಾ? ಇದು ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು ದಿನ ಅಂತ ಹೇಳ್ಬೋದು. ಈಗ ಜಲ ದಿನ ಅಂದ್ಮೇಲೆ ನೀರು ದಿನ ಅಂತ ಹೇಳ್ತೀವಿ. ನೀರು ಅಂತಂದ್ರೆ ನೀರು ನೀರ್ಲಿಲ್ಲ ಅಂದ್ರೆ ಯಾರು ಇರಂಗಿಲ್ಲ ಅಂತ ಹೇಳಿ ಆ ತರ ಆಗುತ್ತೆ ಸರ್. ನೀರು ಹೌದು, ನೀರು ಅಂತ ಅಂತಾನು ಹೇಳದಂಗೆ ಸರ್. ನೀರ್ಲಿಲ್ಲಪ್ಪ ಅಂದ್ರೆ ಜೀವಿಗಳು ಯಾವ ಇರಂಗಿಲ್ಲ ಅಂತೇಳಿ ಅಷ್ಟು ಒಂದು ಮುಖ್ಯವಾಗಿ ಇರತಕ್ಕಂಥದ್ದು ಒಂದು ಜೀವ ಜಲನು ಅಂತ ಹೇಳ್ತೇವೆ ಸರ್. ಇದಕ್ಕೆ 1993 ಇತ್ತೀಚಲಾಗಿ ಒಂದು ನೀರಿನ ಮಹತ್ವದ ಬಗ್ಗೆ ವಿಶ್ವಸಂಸ್ಥೆ ಏನು ಆಚರಣೆ ಮಾಡ್ಕೊತ ಬಂದಿದೆ. ನಮ್ಮ ಜಗತ್ತಿನಲ್ಲಿ ಎಲ್ಲರೂ ಇದರ ಬಗ್ಗೆ ಒಂದು ದಿನ ಆಚರಿಸಿದ್ರೆ ಒಳ್ಳೇದು ಅಂತ ಹೇಳಿ ಸರ್. ಎಲ್ಲರಿಗೂ ಜಾಗೃತಿಯ ಸಂದೇಶ ಪಸರಲಿಕ್ಕಾಗತ್ತೆ. ಪ್ರತಿ ವರ್ಷನೂ ಕೂಡ ಒಂದು ಧ್ಯೇಯ ವಾಕ್ಯದೊಂದಿಗೆ ಆಚರಣೆ ಮಾಡಲಾಗುತ್ತೆ. ಅಂದ್ರೆ March 22 ಆ ದಿನವಾಗಿ ಘೋಷಿಸಿದ್ದಾರೆ ಸರ್. ಅಲ್ಲಿ ಏನ್ ಹೇಳ್ತಾರೆ, ಬದಲಾವಣೆಯಲ್ಲಿ ವೇಗ ಇರಬೇಕು ಅಂತ. ಒಂದು ಧ್ಯೇಯವಾಕ್ಯ ಕೂಡ ಇದೆ, ಅದು ಬದಲಾವಣೆಯಲ್ಲಿ ವೇಗ ಅಂತ ಹೇಳಿ ಮಾಡಿದ್ದಾರೆ ಸರ್ ಈ ಸಲ. ಅದಕ್ಕೆ ಏನಪ್ಪಾ ಅಂದ್ರೆ ನಾವು ಏನ್ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿ ಅನ್ನೋದು. ಈಗ ನಾವು ನೀರು ಬಳಕೆಯಲ್ಲಿ ಬೇಗ ಬೇಗನೆ ಬದಲಾವಣೆ ಮಾಡ್ಕೋಬೇಕು, ಯಾವ ಒಳ್ಳೆ ಪದ್ಧತಿಗಳನ್ನು ಅನುಸರಿಸುವಲ್ಲಿ ಬದಲಾವಣೆ ಮಾಡ್ಕೋಬೇಕು. ಜಗತ್ತಿನಲ್ಲಿ ಒಳ್ಳೆಯದೇನು ನೀರಿನಗೆ ಅನುಕೂಲವಾಗುವಂತದ್ದು, ನೀರು ಸಂಗ್ರಹಣೆ ಮಾಡಲಿಕ್ಕೆ ಅನುಕೂಲವಾಗುವಂತದ್ದು, ಅಂತವ ಏನು ಪದ್ಧತಿಗಳನ್ನು ಬೇಗನೆ ಅನುಷ್ಠಾನ ಮಾಡಲಿ ಅಥವಾ ಬೇಗನೆ ಬದಲಾವಣೆ ಮಾಡಲಿ ಒಳ್ಳೆ ರೀತಿ. ವಿಳಂಬ ಸಲ್ಲದು, ವಿಳಂಬ ಸಲ್ಲದು, ನೀರಿನ ರಕ್ಷಣೆ ಆಗಿರಬಹುದು ಅಥವಾ ನೀರಿಗೆ ಸಂಬಂಧಪಟ್ಟಂತ ಇತರ ಚಟುವಟಿಕೆಗಳು ಅದು ವೇಗದಲ್ಲಿ ಆಗಿದ್ರೆ ನಮ್ಮ ಇಡೀ ಜೀವ ಜಲಕ್ಕೆ ಅಥವಾ ಜೀವ ರಾಶಿಗೆ ಅದು ಉಪಯುಕ್ತ ಅಂತ. ಹೌದು ಸರ್, ಆ ಒಂದು ಉದ್ದೇಶದಿಂದ ಇದು ಒಂದು ವಿಶ್ವ ಜಲ ದಿನ ಅಂತೇಳಿ ಆಚರಿಸ್ತಾ ಇದ್ದಾರೆ. ಹೌದು, ಬದಲಾವಣೆಯಲ್ಲಿ ವೇಗವನ್ನ ಹೆಚ್ಚಿಸಿದಾಗ ನೀರಿನ ಬಗ್ಗೆ ಮಹತ್ವವನ್ನು ತಿಳಿಲಿಕ್ಕೆ ಸಾಧ್ಯ ಇದೆ ಅಂತ. ಸರ್, ಬಹಳ ಪ್ರಮುಖವಾಗಿರತಕ್ಕಂಥದ್ದು ಜಲಮೂಲಗಳು ಅಂತ ನಾವು ಹೇಳ್ತೇವೆ, ನೀರಿನ ಮೂಲಗಳು ಮತ್ತು ಅದರ ಪ್ರಮಾಣ ಬಹಳ ಮುಖ್ಯವಾಗಿರತಕ್ಕಂಥ. ಇವತ್ತು ಜಲಮೂಲಗಳ ಸಂರಕ್ಷಣೆ ಮಾಡಿದ್ರೆ ನಮಗೆ ಉಳಿಗಾಲನೇ ಇಲ್ಲ ಅನ್ನುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದು ಪರಿಸರದಲ್ಲಿ ಬಹಳ ಪ್ರಮುಖವಾದಂತಹ ಅಂಶ. ನೀರಿನ ಮೂಲಗಳ ಬಗ್ಗೆ ತಾವೇ ಸಾಮಾನ್ಯವಾಗಿ ನೋಡ್ತೇವೆ ಸರ್, ಎಲ್ಲಿ ನೋಡಿದಲ್ಲಿ ನೀರು ಅಂತ ಹೇಳ್ತಾನು. 70% ನಮ್ಮ ಭೂಮಿ ಮೇಲೆ ನೀರಿದೆ, ಆದ್ರೆ ನಮಗೆ ಉಪಯೋಗ ಬರುವಂತಹ ನೀರು ಅಂತಂದ್ರೆ 2% ಅಂತ ಹೇಳ್ತೇವೆ ಸರ್. ಅಷ್ಟೇ, 2%ದಲ್ಲಿನೂ ಕೂಡ ಒಂದು 98% ನಮ್ಮ ಮಂಜುಗಡ್ಡೆಗಳು ಅವು ಎಲ್ಲ ಇರ್ತವೆ ಸರ್. ಅದರಲ್ಲಿ ಮತ್ತೂ ಕೂಡ ಒಂದು 0.3% ಒಂದು ದೊಡ್ಡದು ಒಂದು ಬಕೆಟ್ ಒಳಗೆ ಒಂದು ಚಮಚದಷ್ಟು ಇದ್ದಂಗೆ ಸರ್. ಅಷ್ಟು ನೀರು ಮಾತ್ರ ನಾವು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಅಂತಂದ್ರೆ ನಾವು ಬಾವಿಗಳಾಗಿರ್ಬೋದು, ಹಳ್ಳ ಕೊಳ್ಳಗಳಾಗಿರ್ಬೋದು, ಕುಡಲಿಕ್ಕೆ ಉಪಯೋಗ ಮಾಡತಕ್ಕಂತ ನೀರು ಬಹಳಷ್ಟು ಕಡಿಮೆ ಪ್ರಮಾಣದಾಗ ಸರ್. ಒಂದು ಬಕೆಟ್ ನೀರಿನಲ್ಲಿ ಬರೀ ಒಂದು ಚಮಚ ಇದ್ದಷ್ಟು ನೀರು ನಮಗೆ ಉಪಯೋಗ ಆಗುತ್ತೆ. ಉಳಿಕಿದೆಲ್ಲ ಸಮುದ್ರದಲ್ಲೆಲ್ಲ ಇರುತ್ತೆ ಸರ್, ಮಂಜುಗಡ್ಡೆಗಳಲ್ಲಿರುತ್ತೆ. ಅದಕ್ಕಾಗಿ ಇದನ್ನು ನಾವು ಸದುಪಯೋಗ ಅಥವಾ ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ಬಹಳಷ್ಟು ಮುಖ್ಯವಾಗಿ ಇರತಕ್ಕಂಥದ್ದು ಸರ್. ನೀವು ಇದು ಚಿನ್ನಕ್ಕಿಂತಲೂ ಪವಿತ್ರವಾಗಿರ್ತಕ್ಕಂಥ, ಸರಿಯಾಗಿ ಹೇಳಿದ್ರೆ ಸರ್, ಚಿನ್ನ ಸಿಗುತ್ತೆ ನೀರು ಸಿಗಂಗಿಲ್ಲ ಅಂತ. ಹೌದು ಹೌದು, ನೀರು ನಾವು ಸರಿಯಾಗಿ ಸಂರಕ್ಷಣೆ ಮಾಡ್ಕೊಳ್ಳೋ ಹಂಗ, ನೀರು ಸರಿಯಾಗಿ ನೋಡ್ಕೊಳ್ಳೋದು ಅಂದ್ರೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಪ್ಪ ಅಂದ್ರೆ ನೀರು ಹೆಚ್ಚೆಚ್ಚವಾಗಿ ಉಪಯೋಗ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಸರ್, ದುರುಪಯೋಗ ಮಾಡ್ತೇವೆ. ಸಾಮಾನ್ಯವಾಗಿ ನೋಡಿದಪ್ಪ ಅಂದ್ರೆ ನಮ್ಮ ಕೃಷಿಯಲ್ಲೇ 70% ನೀರು ನಾವು ಬಳಕೆ ಮಾಡ್ಕೋತೀವಿ ಸರ್. ಕೃಷಿಗೆ ಬಳಸ್ತೇವೆ, ಕೃಷಿಗೆ ಬಳಸ್ತೇವೆ ಸರ್. ಅದು ಆದ್ಮೇಲೆ ಇಂಡಸ್ಟ್ರಿ ಬರುತ್ತೆ, ಅದು ಆದ್ಮೇಲೆ ನಾವು ಮನೆಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಬರುತ್ತೆ ಸರ್. ಪ್ರತಿಯೊಂದು ಹಂತದಲ್ಲಿನೂ ಕೂಡ ನಾವು ಸಮರ್ಪಕವಾಗಿ ಬಳಸಿದೇವಪ್ಪ ಅಂತಂದ್ರೆ ಇದು ನೀರು ಒಂದು ಉಳಿಲಿಕ್ಕೆ ಸಾಧ್ಯ ಸರ್. ಮುಂದಿನ ಒಂದು ಜನಾಂಗಕ್ಕೆ, ಪೀಳಿಗೆಗೆ ಒಳ್ಳೆ ನೀರು ಕೊಡಲಿಕ್ಕೆ ಸಾಧ್ಯ ಅಥವಾ ನೀರು ಕೊಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಸರ್. ಈ ನೀರು ಇಷ್ಟು ಪವಿತ್ರ ಅಥವಾ ಇಷ್ಟು ಪ್ರಾಮುಖ್ಯತೆ ಹೊಂದಿರತಕ್ಕಂಥದ್ದು ಅನ್ನೋದರಿಂದಲೇ ಆ ನೀರಿನ ಮೂಲಗಳು ಕೆರೆಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಇದರ ಸಂರಕ್ಷಣೆಯೂ ಕೂಡ ಅಷ್ಟೇ ನಮಗೆ ಮಹತ್ವದ ಪಾತ್ರ, ಬಹಳಷ್ಟು ಮಹತ್ವ ಸರ್. ಅದಕ್ಕಾಗಿ ನಾವು ನೋಡ್ತೇವೆ ಪ್ರತಿಯೊಂದು ನಾವು ಮಾಡುವಂತಹ ಕಾರ್ಯಗಳು ನೀರಿನ ಒಂದು ಸಂರಕ್ಷಣೆ ಮಾಡುವಂತದ್ದು ಆಗಿರಬೇಕು. ಉದಾಹರಣೆಗಾಗಿ ನಾವು ಹೇಳಬೇಕಾಗಿತ್ತಪ್ಪ ಅಂದ್ರೆ ನಾವೆಲ್ಲರೂ ಹೋಗಿತ್ತೇವೆ ಸರ್, ಸಾಕಷ್ಟು ಪ್ಲಾಸ್ಟಿಕ್ ಗಳನ್ನು ಉಪಯೋಗ ಮಾಡ್ಕೋತೇವೆ, ನೀರಲ್ಲಿ ಹೋಗಿತ್ತೇವೆ. ನಾವು ಫರ್ಟಿಲೈಸರ್ ಚೀಲ ನೀರಾಗಿ ಹೋಗಿತ್ತೇವೆ, ಸಾಕಷ್ಟು ಫರ್ಟಿಲೈಸರ್ ಹಾಕ್ತೇವೆ, ಆಮೇಲೆ ನಾವು ಔಷಧವನ್ನು ನೀರಿನಲ್ಲಿ ಹಾಕ್ತೇವೆ. ಹಿಂಗಾಗಿ ಹಾಕೋದ್ರಿಂದ ಬಹಳಷ್ಟು ಒಂದು ದುಷ್ಪರಿಣಾಮಗಳು ಆಗ್ತಕ್ಕಂಥದ್ದು, ಆಮೇಲೆ ನೀರಿನ ಮೂಲಗಳು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಇದಾವೆ ಸರ್. ಅಂದ್ರೆ ನೀರಿನ ಮೂಲ ಕಡಿಮೆ ಆದ್ರೆ ಜೀವರಾಶಿಗೆ ಅಪಾಯ, ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಸತ್ಯವನ್ನ ನಾವು ತಿಳ್ಕೊಳ್ಬೇಕು ಈ ದಿನದ ಬಹಳ ಪ್ರಮುಖವಾಗಿ. ಈಗ ಡಾಕ್ಟರ್ ರಾಜು ತೆಗಳ್ಳಿ ಅವರೇ, ಬಹಳ ಮುಖ್ಯವಾಗಿ ನೀರು ಇದೆ ಇದ್ದದನ್ನು ಬಳಸ್ತೇವೆ, ಆದ್ರೆ ಶುದ್ಧ ನೀರು ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ. ಅದಕ್ಕಾಗಿ ಕೇಂದ್ರ ಸರ್ಕಾರವು ಜಲ್ ಜೀವನ್ ಮಿಷನ್ ಎಂಬ ಒಂದು ದೊಡ್ಡ ಯೋಜನೆಯನ್ನೇ ರಾಷ್ಟ್ರಾದ್ಯ ರಾಜ್ಯಾದ್ಯಂತ ಜಾರಿ ಮಾಡಿ ಇವತ್ತು ಮನೆ ಮನೆಗೆ ನಳದಿಂದ ನೀರನ್ನು ಕೊಡುವಂತ ವ್ಯವಸ್ಥೆ ಮಾಡಿದೆ. ಈ ಶುದ್ಧ ನೀರು ಅಂದ್ರೆ ಯಾವುದು ಅಂತ ತಾವು ಹೇಳ್ತೀರಿ? ಸಾಮಾನ್ಯವಾಗಿ ನಾವು ನೋಡಿದ್ರೆ ಸರ್ ಎಲ್ಲ ನೀರು ನೋಡಿದ ಕೂಡಲೇ ಶುದ್ಧವಾಗಿ ಐತಿ ಅನಿಸ್ತದೆ. ಅದರೊಳಗೆ ನೋಡಿದ್ರೆ ನಾವು ಉದಾಹರಣೆ ಕೆಲವೊಂದ್ ಕಡೆ ಎಷ್ಟು ಕ್ಲೋರೈಡ್ ಇರ್ತದೆ, ಫ್ಲೋರೈಡ್ ಇರತಕ್ಕಂತ ಒಂದು ಗಟ್ಟಿ ಇರತಕ್ಕಂತ ಒಂದು ಪದಾರ್ಥಗಳು ಅದರೊಳಗೆ ಏನಾದ್ರೂ ಇದ್ದೇವಪ್ಪ ಅಂದ್ರೆ ನಮ್ಮ ದೇಹಕ್ಕೆ ಬಹಳಷ್ಟು ಒಂದು ಹಾನಿ ಆಗ್ತದೆ. ಡೈರೆಕ್ಟ್ ಆಗಿ ಅನೇಕ ರೋಗಗಳು ಬರ್ತವೆ ಸರ್. ಅದು ಅಲ್ಲದೆ ಇಂಡೈರೆಕ್ಟ್ ಆಗಿ ಕೆಲವರು ಹೇಳ್ತಾರೆ ವೈದ್ಯರು ನಾವು ಕುಡಿಯುವಂತ ನೀರು ಅಶುದ್ಧವಾಗಿತ್ತು, ಅದರೊಳಗೆ ಯಾವ್ದೇ ಲವಣಾಂಶಗಳು ಹೆಚ್ಚಾಗಿದ್ದವಪ್ಪ ಅಂದ್ರೆ ಪಚನ ಕ್ರಿಯೆ ಆಗಂಗಿಲ್ಲ ಸರ್. ಪಚನ ಸರಿಯಾಗಿ ಆಗ್ಲಿಲ್ಲಪ್ಪ ಅಂತಂದ್ರೆ ಮನುಷ್ಯರಿಗೆ ರೋಗ ಬರತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ನಿಜ, ಇದು ಮನುಷ್ಯನಿಗೆ ಬೇಕಾಗ್ತದೆ. ಅಕಸ್ಮಾತ್ ನಾವು ಗಿಡಗಳಿಗೆ ಏನಾದ್ರೂ ಲವಣಾಂಶ ಇರತಕ್ಕಂತ ನೀರುಗಳನ್ನು ನಾವು ಬಳಕೆ ಮಾಡಿದೇವೆ ಅಂತಂದ್ರೆ ಅದು ಸರಿಯಾಗಿ ಬೆಳೆಯಂಗಿಲ್ಲ ಸರ್, ಇಳುವರಿ ಸರಿಯಾಗಿ ಕೊಡಂಗಿಲ್ಲ, ಎಷ್ಟು ಬರಬೇಕು ಅಷ್ಟು ಇಳುವರಿ ಬರಂಗಿಲ್ಲ. ಅದಕ್ಕೆ ಮತ್ತೆ ಹೆಚ್ಚು ರೈತರು ಮತ್ತೆ ಗೊಬ್ಬರ ಹಾಕ್ತಾರೆ ಮಾಡ್ತಾರೆ, ಅದಕ್ಕೆ ಮತ್ತೆ ನೀರು ಕೊಡಬೇಕು. ಹಿಂಗಾಗಿ ಒಂದು ವಿಷಯದ ಒಂದು ವರ್ತುಲ ಹಂಗಾಗಿ ಶುದ್ಧ ನೀರುಪ ಅಂತಂದ್ರೆ ಒಳ್ಳೆ ಅಂದ್ರೆ ಯಾವುದೇ ಒಂದು ಲವಣಾಂಶ ಇರಲಾರ್ದಂತದ್ದು ನೀರು, ಯಾವುದೇ ರೋಗಾಣುಗಳು ಇರಲಾರ್ದಂತಹದ್ದು ನೀರು, ಅದಕ್ಕೆ ಶುದ್ಧ ನೀರು ಅಂತೇಳಿ ನಾವು ಕರಿತೇವೆ ಸರ್. ಆ ಕಾರಣಕ್ಕಾಗಿ ಶುದ್ಧ ನೀರು ಪೂರೈಕೆ ಬಹಳಷ್ಟು ಆದ್ಯತೆಯನ್ನು ಕೊಡ್ತಾರೆ. ಅದು ಮಾತ್ರ ಅಲ್ಲ ಡಾಕ್ಟರ್ ರಾಜು ತೆಗಳಿಯವರು, ಇಲ್ಲಿ ನಮ್ಮ ಭಾಗದಲ್ಲಿ ಫ್ಲೋರೈಡ್ ಯುಕ್ತ ನೀರಿನ ಬಗ್ಗೆ ನೀವು ಮಾತಾಡಿದ್ರಿ. ಫ್ಲೋರೈಡ್ ಯುಕ್ತ ನೀರನ್ನು ಸೇವಿಸಿ ಎಷ್ಟೋ ಜನರಿಗೆ ಫ್ಲೋರೋಸಿಸ್ ರೋಗದಿಂದ ಬಳಲುತ್ತಾ ಇರುವುದನ್ನು ಕಾಣುತ್ತೇವೆ. ಆ ನೀರನ್ನು ಕುಡಿದಾಗ ಅಲ್ಲಿಗೆ ಲವಣಾಂಶಗಳಿರುವಂತದ್ದು ಅದು ಹಲ್ಲಿಗೆ ಅಥವಾ ನಮ್ಮ ಎಲುಬಿಗೆ ಬಹಳಷ್ಟು ತೊಂದರೆ ಕೊಡುವಂತದ್ದು, ರೋಗಗಳಿಂದ ಬಳಲುತ್ತಿರುವುದನ್ನು ಕೂಡ ಕಾಣುತ್ತೇವೆ. ಈಗ ಈ ಒಂದು ನೀರಿನ ಮೂಲಗಳು ಅಥವಾ ನೀರಿನ ಆಶ್ರಯ ಇದ್ದಲ್ಲಿ ಮಾಲಿನ್ಯ ಬಹಳ ಹೆಚ್ಚಾಗ್ತದೆ. ಮಾಲಿನ್ಯಕ್ಕೆ ಕಾರಣಗಳು ಏನಂತೀರಿ? ಪ್ರಮುಖವಾದ ಕಾರಣ ಅಂತಂದ್ರೆ ನಮ್ದು ಒಂದು ಜೀವನ ಶೈಲಿ ಅಂತೇಳಿ ಹೇಳ್ತದೆ ಸರ್. ನಾವು ಎಲ್ಲಿ ಬೇಕಾದಲ್ಲಿ ಹೊಯ್ದು ಮತ್ತೆ ಅದನ್ನೇ ಪ್ಲಾಸ್ಟಿಕ್ ಯೂಸ್ ಮಾಡ್ಕೊಳ್ಳುವಂತ ಒಂದು ಮಾಡ್ತಿದ್ದೇವೆ. ಆಮೇಲೆ ನಾವು ಎಲ್ಲೇ ಯಥೇಚ್ಛವಾಗಿ ಕೀಟನಾಶಕಗಳ ಬಳಕೆ ಇರಬಹುದು, ಹೆಚ್ಚೆಚ್ಚವಾಗಿ ನಾವು ರಸಗೊಬ್ಬರಗಳ ಬಳಕೆ ಇರಬಹುದು, ಇದು ಆಗಿರಿಂದ ಡೈರೆಕ್ಟ್ ನೀರಿನೊಳಗೂ ಒಂದು ನಾವು ಅಲ್ಲಿ ತೊಳೆದು ಅಲ್ಲಿನೂ ಹೋಗುತ್ತೆ ಸರ್ ಹರಕೊಂಡು. ಇಲ್ಲ ಅಂದ್ರೆ ನಮ್ಮ ಭೂಮಿಯಲ್ಲಿ ಇರತಕ್ಕಂಥದ್ದು ವಾಟರ್ ಟೇಬಲ್ ಏನಂತ ಕರಿತೀವಿ ಅಲ್ಲಿನೂ ಕೂಡ ಕಲುಷಿತವಾಗುವಂತ ಸಾಧ್ಯತೆಗಳು ಇರ್ತವೆ ಸರ್. ಆಮೇಲೆ ಅದಕ್ಕಿಂತ ಪ್ರಮುಖವಾಗಿ ಇರತಕ್ಕಂಥದ್ರೆ ಗಿಡ ಗಂಟೆಗಳನ್ನು ಹಚ್ಚಂಗಿಲ್ಲ ಎಲ್ಲ, ಅದನ್ನು ಗಿಡ ಎಲ್ಲ ಹಚ್ಚಿಕೊಂಡಿವಪ್ಪ ಅಂದ್ರೆ ನೀರು ಶುದ್ದೀಕರಣ ಮಾಡತಕ್ಕಂಥದ್ದು ಗಿಡಗಳನ್ನು ಕೂಡ ಒಂದು ಕೆಲಸ ಮಾಡ್ತವೆ ಸರ್. ಅದಕ್ಕೆ ನಾವು ಗಿಡ ಹಚ್ಚತಕ್ಕಂಥ ಒಂದು ಕಾರ್ಯಕ್ರಮ ಹಚ್ಚಿಕೊಂಡಿವ ಅಂದ್ರೆ ಸಾಕಷ್ಟು ನಮಗೆ ಒಂದು ನೀರಿನ ಶುದ್ದೀಕರಣ ಮಾಡಲಿಕ್ಕೆ ಮಳೆ ಬರಲಿಕ್ಕೆ ಅನುಕೂಲ ಆಗ್ತೈತಿ ಅಂತಾನೂ ಹೇಳಬಹುದು ಸರ್. ಅಂದ್ರೆ ಈ ಮಾಲಿನ್ಯ ಆಗದ ಹಾಗೆ ಮತ್ತೆ ನೀರು ಉಳಿಸಬೇಕಾದ್ರೆ ನಾವು ಯಾವ ರೀತಿ ವೇಗವನ್ನು ಹೆಚ್ಚಿಸಬೇಕಂದ್ರೆ ಈ ರೀತಿಯಾಗಿ ಗಿಡಗಳನ್ನು ಹಚ್ಚೋದ್ ಮುಖಾಂತರ ಮಾಡ್ಕೋಬಹುದು. ಈಗ ಬಹಳ ಮುಖ್ಯವಾಗಿ ಇನ್ನೊಂದು ಅಂದ್ರೆ ನಮ್ಮ ಜನರಿಗೆ ಇನ್ನೂ ಕೂಡ ನೀರಿನ ನಿರ್ವಹಣೆ ಬಗ್ಗೆ ಒಂದು ಸರಿಯಾದ ಮಾಹಿತಿ ಇಲ್ಲ. ಇವತ್ತು ವಿಶ್ವ ಜಲ ದಿನ ಆದ ಕಾರಣ ನಿರ್ವಹಣೆ ಬಗ್ಗೆ ಕೂಡ ಜನ ಎಚ್ಚರಿಕೆ ಹೊಂದಬೇಕು, ಇಲ್ಲಾಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಆಗ್ತದೆ. ಈಗ ನೀರು ನಿರ್ವಹಿಸಲು ಒಬ್ಬ ಸಾಮಾನ್ಯ ನಾಗರಿಕನ ಪಾತ್ರ ಏನು ಅಂತ ತಾವು ಹೇಳಿ ನೋಡಿ ಸರ್. ನಮ್ಮಿಂದನೇ ಚಾಲೂ ಆಗಬೇಕು, ಬಾರಿ ಒಳ್ಳೇದು. ಈಗ ನಾವು ಒಂದು ನೋಡ್ತಿದ್ದೇವೆ ಈ ಮನೆಯಲ್ಲೇನು ಕೂಡ ಉಪಯೋಗ ಮಾಡೋದ್ರಿಂದನೇ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ಸಣ್ಣ ನೀರು ಸೋರುವಿಕೆ ಎಲ್ಲರೂ ನಳದಲ್ಲಿ ಸೋರುವಿಕೆ ಇತ್ತಪ್ಪ ಅಂದ್ರೆ ಒಂದು ಹನಿ ನಾವು ಹಂಗೆ ಸೋರೋದು ಬಿಟ್ಟೇವಪ್ಪ ಅಂದ್ರೆ ಒಂದು ದಿನಕ್ಕೆ ಸರ್ 20 ಲೀಟರ್ದಷ್ಟು ಹೋಗುತ್ತೆ ಸರ್. ಒಂದು ತಿಂಗಳಿಗೆ ನಾವು ನೋಡಿದೇವಪ್ಪ ಅಂದ್ರೆ 3 ಬ್ಯಾರಲ್ದಷ್ಟು 600 ಲೀಟರ್ ನೀರಷ್ಟು ಹಾಳಾಗಿ ಹೋಗುತ್ತೆ ಸರ್. ಹಂಗಾಗಿ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲೆಲ್ಲಿ ಲೀಕೇಜ್ ಅದೋ ಅದನ್ನ ಬಂದ್ ಮಾಡತಕ್ಕಂತ ಒಂದು ಕೆಲಸ ಮಾಡಬೇಕು ಸರ್. ಆಮೇಲೆ ಹೇಳ್ತಾರೆ ಸಾಮಾನ್ಯವಾಗಿ ಇರತಕ್ಕಂತ ಸರ್ ಈಗ ಹಲ್ಗಿಲ್ ತಿಕ್ಕೊಳ್ಳೋತ್ನಾಗ ಅದು ನೀರನ್ನು ಸುಮ್ಮನೆ ಬಿಟ್ಟಿರುತ್ತೆ ಇಂತಹ ಕೆಲವೊಂದು ಪದ್ಧತಿಗಳನ್ನು ನಾವು ಅನುಸರಿಸಿಕೋಬೇಕು ನಮ್ಮ ಮಕ್ಕಳಿಗೆ ಇದನ್ನು ತಿಳಿಯಪಡಿಸಬೇಕು, ಅದು ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು ಸರ್. ಆಮೇಲೆ ನಾನು ಮೊನ್ನೆ ನೋಡಿದೆ ಒಂದು ಆಶ್ಚರ್ಯ ಆಯ್ತು. ಈಗ ನಾವು ಜೀನ್ಸ್ ಪ್ಯಾಂಟ್ ಅದೇನು ಹಾಕೋತೀವಲ್ಲ, ಒಂದು ಜೀನ್ಸ್ ಪ್ಯಾಂಟ್ ತಯಾರು ಮಾಡಬೇಕಾಗಿತ್ತಪ್ಪ ಕನಿಷ್ಠ 1000 ಲೀಟರ್ ನೀರು ಬೇಕಾಗಿತ್ತೆ ಅಂತ ಸರ್. ಹಂಗಾಗಿ ನಾವು ಇವನ್ ಉಟ್ಕೊಳ್ಳುವಂತ ಬಟ್ಟೆಯಲ್ಲಿನೂ ಕೂಡ ನೀರಿನ ಒಂದು ಅಂಶ ಇರುತ್ತದೆ, ಶೇಖರಣೆ ಮಾಡಬೇಕು. ನಾ ಹೆಂಗಪ್ಪ ಇದು ಅಂತೇಳಿ, ಅದು ಬೆಳಿಬೇಕಾಗಿದ್ರೆ ಹತ್ತಿ ಬೆಳಿಬೇಕು, ಹತ್ತಿದಿಂದ ನಾವು ಪ್ಯಾಂಟ್ ತಯಾರು ಮಾಡಬೇಕು, ಪ್ಯಾಂಟ್ ತಯಾರು ಮಾಡಲಿಕ್ಕೆ ನೀರು ಬಳಕೆ ಆಗುತ್ತೆ. ಈ ತರ ಎಲ್ಲ ಹಿಡಿದ್ರೆ 1000 ಲೀಟರ್ಕ್ಕಿಂತ ಹೆಚ್ಚು ಒಂದು ನೀರು ಬಳಕೆ ಆಗುತ್ತೆ ಸರ್. ಅದಕ್ಕಾಗಿನೇ ನಾವು ಕೃಷಿಯಲ್ಲಿ ಕೂಡ ಮಾಡಬೇಕಾಗಿತ್ತಪ್ಪ ಅಂದ್ರೆ ಯಾವ್ಯಾವ ಬೆಳೆಯನ್ನು ನಾವು ಬೆಳಿಬೇಕು ಅಂತಕ್ಕಂಥದ್ದು ಬಹಳ ಅದಕ್ಕೆ ಬೇಕಾಗಿ ಹನಿ ನೀರಾವರಿ ತುಂತುರು ನೀರಾವರಿ ಪದ್ಧತಿಗಳೆಲ್ಲ ಬಂದ ಮೊದಲೆಲ್ಲ ಕಾಲುವೆಯಲ್ಲಿ ನೀರು ಬಿಡ್ತಾ ಇದ್ರು ಮಾಡ್ತಿದ್ರು, ಆವಾಗ ಕಾಲ ಆಗಿತ್ತು, ನೀರಿನ ಲಭ್ಯತೆ ಇತ್ತು. ಇವಾಗ ನೀರಿಲ್ಲ, ಅದಕ್ಕಾಗಿ ನೀವು ತುಂತುರು ಡ್ರಿಪ್ ಇರಿಗೇಷನ್ ಅಂತಲೇ ಮಾಡಿದ್ರಿ ಅಲ್ಲ ಸರ್. ಈಗ ಇವನ್ ನಾವು ಭತ್ತ ಬೆಳಿತಿದ್ದೇವಲ್ಲ, ಭತ್ತದಲ್ಲಿನೂ ಕೂಡ ನೀರು ನಿಂದ್ರಿಸಿ ಬೆಳಿತಕ್ಕಂತ ಒಂದು ಪದ್ಧತಿ ಇದೆ. ಇನ್ನೊಂದು ಶ್ರೀ ಪದ್ಧತಿ ಅಂತ ಹೇಳಿದೆ ಸರ್, ಅದೇನು ನೀರು ಬಳಸುವಂತದ್ದು. ಇದಕ್ಕಿಂತ 10 ಲೀಟರ್ ನೀರು ಬೇಕಾಗ್ತಿತ್ತು, ಇದಕ್ಕೆ 1 ಲೀಟರ್ ನೀರಿನಲ್ಲಿ ಬೆಳೀತಕ್ಕಂತ ಒಂದು ಪದ್ಧತಿ ಇದೆ ಸರ್. ಆಮೇಲೆ ಡ್ರೈಸ್ DSR ರೈಸ್ ಅಂತೇಳಿ ಕೂಡ ಮಾಡ್ತೇವೆ ಸರ್. ಅದಕ್ಕೆ ಡ್ರೈಸ್ ಸೋಯಿಂಗ್ ನೀರು ನಿಂದ್ರಿಸದೇ ಹಾಗೆ ಬಿತ್ತನೆ ಮಾಡಿ ಬರ್ತಕ್ಕಂಥದ್ದು ರೈಸ್. ಅದಕ್ಕಾಗಿ ನಾವು ಒಂದು ಇದ್ರ ಪ್ರಕಾರ ನೋಡಿದೇವೆ ಅಂದ್ರೆ ಸರ್, 1 ಕಿಲೋ ರೈಸ್ ತಯಾರಾಗಬೇಕಾಗಿತ್ತು ಅಂದ್ರೆ 4000 ಲೀಟರ್ ನೀರು ಬೇಕಾಗುತ್ತೆ ಸರ್. ಅದೇ ನಾವು 1 ಕಿಲೋ ಇದು ಸಿರಿಧಾನ್ಯ ತಯಾರು ಮಾಡಬೇಕಾಗಿತ್ತು ಅಂದ್ರೆ ಕೇವಲ 400 ಲೀಟರ್ ನೀರು ಬೇಕಾಗುತ್ತೆ. ಅದಕ್ಕೆ ನಮಗೆ ಎಲ್ಲಿ ಸಾಧ್ಯತೆ ಇದೆ ಅಲ್ಲಿ ಮಾತ್ರ ನಾವು ಕಡಿಮೆ ನೀರು ಬಳಕೆ ಮಾಡತಕ್ಕಂಥ ಬೆಳೆಗಳನ್ನು ಬೆಳೆಯುವುದು ಬಹಳಷ್ಟು ಸೂಕ್ತ. ಅಂದ್ರೆ ರೈತರು ಅಥವಾ ಸಾಮಾನ್ಯ ನಾಗರಿಕರು ನೀರಿನ ನಿರ್ವಹಣೆ ಬಳಕೆಯ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸಬೇಕು ಸರ್. ತಾವು ಹೇಳದಂಗೆ ಬಹಳ ಒಳ್ಳೇದು. ಈಗ ಅದಕ್ಕಾಗಿನೇ ಸರ್ಕಾರ ನಮಗೆ ತುಂತುರು ನೀರು ನೀರಾವರಿ, ಹನಿ ನೀರಾವರಿ ಅವಶ್ಯಕತೆ ಇದ್ದಾಗ ನೀರಾವರಿ ಕೊಡೋದು ಸರ್. ಈಗ ನಾವು ಕಬ್ಬಿನ ಬೆಳೆಯೊಳಗೆ ಒಂದು ಪದ್ಧತಿ ನಮ್ಮ ರೈತರೆಲ್ಲ ಅದನ್ನು ಈಗಾಗಲೇ ಅನುಷ್ಠಾನ ಮಾಡಿದ್ದಾರೆ ಸರ್. ಬಹಳಷ್ಟು ಜನ ಮಾಡ್ತಾ ಇದಾರೆ ಸರ್, ಮಾಡ್ತಾ ಇದಾರೆ. ಇನ್ನೂ ಹೆಚ್ಚಿಗೆ ಮಾಡಬೇಕಾಗಿದೆ ಸರ್. ಈಗ ಅವರಿಗೂ ಗೊತ್ತಾಗ್ತಾ ಇದೆ, ರೈತರಿಗೂ ಬಹಳಷ್ಟು ಒಂದು ಅರಿವು ಆಗಿದೆ ಸರ್. ನಾವು ನೀರು ಹೆಚ್ಚೆಚ್ಚವಾಗಿ ಬಳಸಬಾರ್ದು, ಮುಂದೆ ಬೇಕು ಅಂತ ಹೇಳಿ. ನಾನು ಮೊನ್ನೆ ಒಬ್ಬ ರೈತರಿಗೆ ಹೇಳ್ತಿದ್ದೇನೆ, ಮೊನ್ನೆ ರೈತ ಹೇಳ್ತಿದ್ದೆ ಸರ್ ಬೋರ್ವೆಲ್ ಹೊಡಿಸಿದ್ರೆ ಎಷ್ಟೆಷ್ಟು ಅಂತ ಹೇಳಿ. ಅವನ ಹೇಳಿದ ಎಷ್ಟು ನನಗೆ ಇದು ಆಯ್ತು ಅಂದ್ರೆ ಸರ್, ಅವನು ಹೇಳಿದ ಸರ್ ಒಂದು 20 ಬೋರ್ವೆಲ್ ಹೊಡಿಸಿನಿ, ನನಗೆ ಏನೋ ಪಾಪ ಮಾಡ್ದಂಗೆ ಅನಿಸ್ತಾ ಇದೆ. ಈಗ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಬೋರ್ವೆಲ್ ಮರುಪೂರಣ ಹೆಂಗ್ ಮಾಡೋದು ಅದು ಬಹಳ ಮುಖ್ಯ ಸರ್. ಇಲ್ಲಿ ಮಾತಾಡಲೇಬೇಕಾದ ವಿಚಾರ ಮರುಪೂರಣಕ್ಕೆ ಹೆಚ್ಚಿನ ಆದ್ಯತೆ. ಈಗ ನಾ ಒತ್ತು ಕೊಡ್ತೀನಿ ಸರ್, ಭೂಮಿ ತಾಯಿಗೆ ಇಷ್ಟು ದಿವಸ ನಾನು ಎಲ್ಲ ಅದ್ರ ಮ್ಯಾಗಿನ ನೀರು ತಗೊಂಡಿನಿ, ಈಗ ನಾ ಮರುಪೂರ್ಣ ಮಾಡತಕ್ಕಂತ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿದ. ಅವ ಹೇಳಿದ ಮ್ಯಾಗ ನನಗೂ ಒಂಥರ ಅರಿವಾದಂಗ ಆಯ್ತು ಅಂತ. ಎಲ್ಲ ರೈತರು ಮತ್ತೆ ನಮ್ಮ ನಾಗರಿಕರು ಇದನ್ನು ಮಾಡಬೇಕು ಅಂತ. ಈಗ ಒಂದು ಮನೆಯನ್ನ ಕಟ್ಟುವಾಗ್ಲೂ ಕೂಡ ಈ ಮಳೆಗಾಲದ ನೀರನ್ನ ಭೂಮಿಗೆ ಇಂಗಿಸುವಂತ ಕೆಲಸವನ್ನು ಮಾಡಬೇಕು ಅನ್ನೋದು ಪರವಾನಿಗೆ ಕೊಡುವಾಗಲೇ ಮಾಡ್ತಾ ಇದ್ದಾರೆ. ಮಳೆ ನೀರನ್ನು ಹಿಡಿದಿಡುವಂತದ್ದು, ಓಡುವ ನೀರನ್ನು ನಿಲ್ಲಿಸಿ ನಿಂತ ನೀರನ್ನು ಭೂಮಿಗೆ ಇಂಗಿಸಿ ಅಂತ ಅನ್ನೋದು ಅದು ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು ಸರ್. ಇದೇ ನೋಡಿ ಸರ್, ನಮ್ಮ ಸರ್ಕಾರದ ಯೋಜನೆ ಒಂದು ಕೃಷಿ ಭಾಗ್ಯ ಯೋಜನೆ ಒಳಗೆ ಕೃಷಿ ಹೊಂಡ ಅಂತ ಹೇಳಿ ಮಾಡ್ಕೊಂಡಿರ್ತೀವಿ ಸರ್. ಮಳೆ ನೀರು ಬಂದಿದ್ದನ್ನು ಆ ಹೊಂಡದಲ್ಲಿ ತುಂಬಿಸ್ಕೋಬೇಕು, ಯಾವಾಗ ಬೇಕಾದಾಗ ನೀರು ಕೊಡ್ತಕ್ಕಂತ ಒಂದು ಕೆಲಸ ಮಾಡಬಹುದು. ಅನೇಕ ಯೋಜನೆಗಳನ್ನು ಇದಾವೆ ಸರ್. ಆಮೇಲೆ ಇಳುಕಲಿಗೆ ಅಡ್ಡವಾಗಿ ಬಿತ್ತಕ್ಕಂಥದ್ದು, ನೀರು ಹರಿದು ಹೋಗ್ಲಾರ್ದಂಥದ್ದು, ನೀರ್ ಜೊತೆಗೆ ಮಣ್ಣಿನೂ ಹರಿದು ಹೋಗ್ಲಾರ್ದಂಥವು, ಇಂಥ ಪದ್ಧತಿಗಳನ್ನು ನಾವು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳಿ ಅನಿಸುತ್ತೆ. ಅಂದ್ರೆ ಈ ಅಂತರ್ಜಲವನ್ನ ಕಾಪಾಡುದು, ಹೌದು ಸರ್, ಮತ್ತೆ ಮರುಪೂರಣ ಮಾಡುದು, ಮತ್ತೆ ಮಳೆ ನೀರನ್ನ ಹಿಡಿದಿಡುದು, ಇದು ಕೂಡ ಈ ವಿಶ್ವ ಜಲ ದಿನದ ಸಂದರ್ಭದಲ್ಲಿ ನಾವು ಚಿಂತನೆ ಮಾಡಬೇಕಂತ ವಿಚಾರಗಳು. ಸರ್, ನೀವು ಒಂದು ಮಾತು ಹೇಳಿದ್ರಿ, ಈಗ ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಆಚರಿಸ್ತೇವೆ, ಇದಕ್ಕೂ ಮತ್ತು ನೀರಿಗೂ ಏನು ಸಂಬಂಧ ಅಂತ? ಸರ್, ಇದು ಬಹಳ ಪ್ರಮುಖವಾಗಿ ಸರ್. ಯಾಕಪ್ಪ ಅಂತ ಹೇಳಂದ್ರೆ ಇದು ಕಡಿಮೆ ನೀರು ಬೇಕಾಗ್ತಕ್ಕಂಥದ್ದು ಸರ್. ಇದು ಸಿರಿಧಾನ್ಯಗಳು, ಆಮೇಲೆ ಧಾನ್ಯಗಳು ಕಡಿಮೆ ನೀರಿದಾಗ ಬೇಕಾಗಿದ್ದಪ್ಪ ಅಂತಂದ್ರೆ, ಈಗ ಎಷ್ಟೋ ಮಂದಿ ಕಂಪೇರ್ ಮಾಡಿ ನೋಡ್ತಾ ಇದಾರೆ ಸರ್, ಸಿರಿಧಾನ್ಯಗಳಿಂದ ಮನುಷ್ಯನ ಆರೋಗ್ಯಕ್ಕೆ ಏನಿದೆ, ಮನುಷ್ಯನ ಆರೋಗ್ಯ ತುಂಬಾ ಒಂದು ಸಹಾಯಕರ ಅಂಶ ಇದೆ ಸರ್. ಆಮೇಲೆ ಭೂಮಿಯ ಆರೋಗ್ಯಕ್ಕೂ ಕೂಡ ಸಾಕಷ್ಟು ಅದಕ್ಕೆ ಪೋಷಕಾಂಶಗಳು ಏನ್ ಬೇಕಾಗಿಲ್ಲ. ಹೆಚ್ಚಿಗೆ ರಾಸಾಯನಿಕ ಹಾಕ್ತಕ್ಕಂಥದ್ದು ಏನು ಕೆಲಸ ಮಾಡಂಗಿಲ್ಲ ಸರ್, ಬೇರೆ ಬೆಳೆಗೆ ಹೆಂಗ್ ಹಾಕ್ತೇವೆ ಹಂಗ. ಹಂಗಾಗಿ ಭೂಮಿಯ ಆರೋಗ್ಯನೂ ಕಾಪಾಡ್ಕೋತೇವೆ ಸರ್. ಭೂಮಿಯ ಆರೋಗ್ಯ ಕಾಪಾಡ್ಕೋತು ಅಂತಂದ್ರೆ ಅಂತರ್ಜಲನೂ ಹೆಚ್ಚಾಗಿ ಆಗುತ್ತೆ ಸರ್ ಅದಕ್ಕೆ. ಆಮೇಲೆ ನಮ್ಮ ಮನುಷ್ಯನ ಆರೋಗ್ಯನೂ ಕಾಪಾಡ್ಕೋತೈತೆ. ಹಿಂಗಾಗಿ ನಮ್ಮ ಜಲ ದಿನ ಮತ್ತು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ದಿನ ಎರಡು ಕೂಡಿಸಬಹುದು ಅಂತ ಅನಿಸುತ್ತೆ ಸರ್. ಎರಡು ಒಳ್ಳೇದೇ. ಹೌದು, ಎರಡು ಕೂಡ ಒಂದು ನೀರಿನ ಬಳಕೆ ಮಿತವಾಗಿ ಬಳಸಲಿಕ್ಕೆ ಅನುಕೂಲ, ಜೊತೆಗೆ ಆರೋಗ್ಯವನ್ನ ವರ್ಧಿಸುವಂತ, ಅದಕ್ಕೊಂದು ಕೋರ್ ರಿಲೇಟೆಡ್ ಒಂದಕ್ಕೊಂದು ಅಂತರ್ ಸಂಬಂಧ ಇದೆ ಅಂತ. ಆ ನೆಲೆಯಲ್ಲಿ ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷದ ಈ ಸಂದರ್ಭದಲ್ಲಿ ಕೂಡ ನಾವು ನೀರನ್ನು ಉಳಿಸುವ ಬಗ್ಗೆ ಮತ್ತು ಸಿರಿಧಾನ್ಯವನ್ನು ಬೆಳೆಸುವ ಬಗ್ಗೆ ಚಿಂತನೆಯನ್ನು ಮಾಡಬಹುದಂತ. ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ಸರ್ಕಾರ ಈ ರೀತಿಯ ದಿನಾಚರಣೆ ಮಾಡುವುದು ಕೇವಲ ಒಂದು ದಿನಕ್ಕೆ ಸೀಮಿತ ಅಲ್ಲ, ಇದು ಒಂದು ನಿತ್ಯ ನಿರಂತರ ಪ್ರಕ್ರಿಯೆ ಆಗಬೇಕು. ನಮ್ಮ ಜನಮಾನಸಕ್ಕೆ ಈ ರೀತಿಯ ಸಂದೇಶಗಳನ್ನು ಬಿತ್ತಿ ಅವರು ಕಾರ್ಯಾನುಷ್ಠಾನ ಮಾಡುವ ಹಾಗೆ ಆಗಬೇಕು ಅಂತ ಇರುತ್ತದೆ. ಸರ್ಕಾರದ ಯೋಜನೆಗಳು ಈ ನೀರು ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ಏನೇನಿವೆ? ಸಾಕಷ್ಟು ಯೋಜನೆಗಳು ಅದವಲ್ಲ ಸರ್, ಅದರಲ್ಲಿ ಕೃಷಿಯಲ್ಲಿ ಪ್ರಮುಖವಾಗಿ ಹೇಳಂತಂದ್ರೆ ಸರ್, ಈ ಸಿರಿಧಾನ್ಯಗಳ ಬೆಳೆಯುವುದಕ್ಕೆ ಒಂದು ಪ್ರೋತ್ಸಾಹನ ಇದೆ ಸರ್. ಬಹಳ ಮುಖ್ಯವಾಗಿ ಯಾಕಂದ್ರೆ ನೀರು ಕಡಿಮೆ ಹಿಡಿಯಬೇಕಾಗ್ತಕ್ಕಂಥ ಒಂದು ಬೆಳೆಗೆ ಸರ್ ಇದು ಒಂದು. ಇದಕ್ಕಿಂತ ಮುಖ್ಯವಾಗಿ ಇರತಕ್ಕಂಥದ್ದು ಅಂದ್ರೆ ಇದು ಕೃಷಿ ಭಾಗ್ಯ ಯೋಜನೆ ಸರ್. ಕೃಷಿ ಭಾಗ್ಯ ಯೋಜನೆ ಒಳಗೆ ಏನ್ ಮಾಡ್ತಾ ಇದ್ದಾರೆ ಸರ್, ಅವರು ಹೋಗುವಂತ ನೀರನ್ನು ಹಿಡಿದಿಟ್ಕೊಂಡು ಎಲ್ಲ ಕೃಷಿ ಹೊಂಡದೊಳಗೆಲ್ಲ ತುಂಬಿಕೊಳ್ಳುವಂತದ್ದು ಒಂದು ಕೆಲಸ ಮಾಡ್ತಾರೆ ಸರ್. ಇದು ಪ್ರಮುಖವಾಗಿ ಇರತಕ್ಕಂಥದ್ದು ಯೋಜನೆಗಳು ಕರ್ನಾಟಕ ಸರ್ಕಾರ. ಈ ರೀತಿಯದ್ದು ಯೋಜನೆಗಳು ಕೂಡ ಇವೆ ಇದೆ ಸರ್. ಇದಕ್ಕೆ ಬೇಕಾದಂತಹ ಹೆಚ್ಚಿನ ಮಾಹಿತಿಯನ್ನು ಇಲಾಖೆಗಳಿಂದಲೂ ಕೂಡ ಪಡೆದುಕೊಳ್ಳಬಹುದು, ಕೃಷಿ ಇಲಾಖೆಯಿಂದ ಪಡೆದುಕೊಳ್ಳಬಹುದು. ವಿಶ್ವ ಜಲ ದಿನದ ಸಂದರ್ಭದಲ್ಲಿ ನೀವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಗಳಾಗಿರೋದರಿಂದ ರೈತರಿಗೆ ನಿಮ್ಮ ಕಿವಿ ಮಾತೇನು? ರೈತರಿಗೆ ಬಹಳಷ್ಟು ಮುಖ್ಯವಾಗಿ ಕಿವಿ ಮಾತು ಹೇಳಬೇಕಾಗಿತ್ತಪ್ಪ ಅಂದ್ರೆ, ಬೋರ್ವೆಲ್ ಹೊಡೆಸತಕ್ಕಂತ ಒಂದು ಕೆಲಸ ಮಾಡಬೇಡಿ, ಅದನ್ನ ಮರುಪೂರ್ಣ ಮಾಡತಕ್ಕಂತ ಒಂದು ಕೆಲಸ ಮಾಡಿ. ಎಷ್ಟೇ ನೀರು ನಿಮ್ ಕಡೆ ಇದ್ರು, ಹೊಳೆ ಬಾಜುನೇ ನಿಮ್ದು ತೋಟ ಇದ್ರು ಕೂಡ ಡ್ರಿಪ್ ಇರಿಗೇಷನ್ ಮುಖಾಂತರ ನೀರು ಕೊಡತಕ್ಕಂತ ಒಂದು ಕೆಲಸ. ಕೇವಲ ನೀರು ಕಡಿಮೆ ಬಳಕೆ ಅಲ್ಲದೇ ಬೆಳೆ ಚೆನ್ನಾಗಿ ಬರುತ್ತೆ ಸರ್. ಅದಕ್ಕೆ ನೀರು ಹೆಚ್ಚೆಚ್ಚವಾಗಿ ಬಳಕೆ ಮಾಡಿ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡಿದ್ರೆ ಇದು ಒಳ್ಳೇದು. ಒಳ್ಳೇದು ಸರ್, ಒಳ್ಳೇದು ಸರ್. ಅದಕ್ಕಾಗಿ ಆಮೇಲೆ ನೀವು ನೀರು ಹೆಚ್ಚೆಚ್ಚವಾಗಿ ರಾಸಾಯನಿಕ ಗೊಬ್ಬರ ಬಳಸೋದು ಕಡಿಮೆ ಆಗ್ತದೆ, ಕೀಟನಾಶಕ ಬಳಸೋದನ್ನು ಕಡಿಮೆ ಆಗಬೇಕು. ಹಿಂಗಾಗಿ ನೀರಿನ ಮಾಲಿನ್ಯವನ್ನು ತಡೆಗಟ್ಟದಂಗಾಗತ್ತೆ ಸರ್. ಇವು ಕೆಲವೊಂದು ಕಿವಿ ಮಾತುಗಳು ಅವ್ರು ಇಟ್ಕೊಂಡ್ರೆ ಒಳ್ಳೇದು ಅಂತ. ಅಂದ್ರೆ ಈ ರೀತಿ ಜಲವನ್ನ ರಕ್ಷಣೆ ಮಾಡಬೇಕಾದ್ರೆ ಈ ಬದಲಾವಣೆಯಲ್ಲಿ ಒಂದು ವೇಗವನ್ನ ಹೆಚ್ಚಿಸಬೇಕು, ಯಾಕಂದ್ರೆ ಆ ಒಂದು ಸಕಾರಾತ್ಮಕ ಚಿಂತನೆಗಳಲ್ಲಿ ಇವತ್ತೇ ನಾನು ಈ ಕೆಲಸ ಮಾಡಬೇಕು ಅಂತ ಒಂದು ಭ್ರಮಣ ಮಾಡಿದ್ರೆ ಒಳ್ಳೇದು. ಒಳ್ಳೇದು, ಅದೇ ನಾವು ಕೊಡುವಂತ ಒಂದು ಕಾಣಿಕೆ ಈ ಒಂದು ದಿನದ ಸಂದರ್ಭದಲ್ಲಿ. ತುಂಬಾ ಒಳ್ಳೇದು ಡಾಕ್ಟರ್ ರಾಜೀವ್ ತೆಗಳಿಯವರೇ. ವಿಶ್ವ ಜಲ ದಿನದ ಪ್ರಯುಕ್ತ ನೀರಿನ ಮಹತ್ವ, ನೀರಿನ ಅಂಶವನ್ನ ಕಾಪಾಡಿಕೊಳ್ಳುವುದು ಹೇಗೆ, ಮತ್ತೆ ನಾವು ಬಳಕೆ ಮಾಡುವುದರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಇಟ್ಟುಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ ಬಹಳ ವಿವರವಾದಂತಹ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ಸರ್. ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ನಮಸ್ಕಾರ. ಇಲ್ಲಿ ತನಕ ವಿಶ್ವ ಜಲ ದಿನದ ಸಂದರ್ಭದಲ್ಲಿ ವಿಶ್ವ ಜಲ ದಿನದ ಮಹತ್ವ ಈ ವಿಷಯವಾಗಿ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜು ತೆಗ್ಗಳಿ ಅವರೊಡನೆ ಡಾ ಸದಾನಂದ ಪೇರ್ಲಾ ಅವರು ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಗಿಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ. ಭಾಗವಹಿಸುವ ತಜ್ಞರು ಪಿಎಫ್ ಮಟ್ಟದ್ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಇವತ್ತಿನ ಸಿರಿತನದ ಸಿರಿಧಾನ್ಯ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ಕೇಳುಗರು, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಗಿಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂತಹ ಡಾಕ್ಟರ್ ಪಿಎಫ್ ಮಠದ ಅವರು ನಮ್ಮೊಂದಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಪಿ ಎಫ್ ಮಠದವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ರಾಗಿಯ ಒಂದು ಸಂಸ್ಕರಣೆಗೆ ಬಂದಾಗ ಏನು ಇದು ಸಂಸ್ಕರಣೆ ಅಂದ್ರೆ? ರಾಗಿಯ ಬಗ್ಗೆ ಹೇಳ್ಬಿಡ್ತೀನಿ. ರಾಗಿ ಪ್ರಪಂಚದಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೆಳೀತಾರೆ, ಆದ್ರೆ ನಮ್ಮ ದೇಶದಲ್ಲಿ ರಾಗಿಯನ್ನ ಕರ್ನಾಟಕದಲ್ಲೇ ಅತಿ ಹೆಚ್ಚು ಉತ್ಪಾದನೆ ಮಾಡಿ ಅತಿ ಹೆಚ್ಚು ಅದನ್ನ ತಿಂತಾ ಇದ್ದಾರೆ ರಾಗಿನ. ಪ್ರಸ್ತುತವಾಗಿ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಮಂಡ್ಯ, ಬೆಂಗಳೂರು ಆ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆದು ಹೆಚ್ಚಾಗಿ ಅದನ್ನ ಊಟ ಮಾಡ್ತಾ ಇದ್ದಾರೆ. ಈಗ ಸಂಸ್ಕರಣೆ ಬರೋಣ, ಮುಖ್ಯವಾದದ್ದು. ಸಂಸ್ಕರಣೆ ಹೇಗೆ ರಾಗಿ? ಯಾಕಂದ್ರೆ ಸಣ್ಣ ಕಾಳಿರುತ್ತೆ, ಇದರಲ್ಲಿ ಕಲ್ಲು, ಮಣ್ಣು, ಹರಳು ರಾಶಿ ಮಾಡುವಾಗ ಸಾಕಷ್ಟು ಮಿಶ್ರಣ ಇರುತ್ತೆ. ಇಲ್ಲಿ ಏನು ಸಂಸ್ಕರಣೆ ಅಂದ್ರೆ ಏನು, ಯಾವ ರೀತಿ ಸಂಸ್ಕರಣೆಯನ್ನು ಮಾಡಬೇಕಾಗತ್ತೆ? ಇದು ತುಂಬಾ, ನಾವು ಅದನ್ನ ಮೈನರ್ ಮಿಲೆಟ್ಸ್ ಅಂತ ಹೇಳ್ತೀವಿ. ರಾಗಿನೂ ಮೈನರ್ ಮಿಲೆಟ್ಸ್ ಅಲ್ಲೇ ಬರುತ್ತೆ. ಅದನ್ನ ಕೊಯ್ಲು ಹಂತಕ್ಕೆ ಬಂದಾಗ ಕೊಯ್ಲು ಮಾಡುವಾಗ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ, ಮನುಷ್ಯರೇ ಅದನ್ನ ತೆನೆಯನ್ನ ಕೊಯ್ದು ಅದನ್ನ ರೋಲರ್ ಅಲ್ಲಿ ಹಾಕಿ ಎತ್ತುಗಳಿಂದ ಅದನ್ನ ಹೊಡಿಸಿ ಆ ಕಾಳುಗಳನ್ನ ಬೇರ್ಪಡಿಸ್ತಾ ಇದ್ರು. ಅದು ಒಂದು ಸಾಂಪ್ರದಾಯಿಕ ಪದ್ಧತಿ. ಈಗೇನಾಗಿದೆ, ಅದು ಆದ್ಮೇಲೆ ಮತ್ತೆ ಥ್ರೆಷರ್ಸ್ ಅಂತ ಬಂದು, ಅಂದ್ರೆ ರಾಗಿ ತೆನೆಯನ್ನ ಹಾಕಿಬಿಟ್ರೆ ನಮಗೆ ರಾಗಿ ಎಲ್ಲ ಸಪರೇಟ್, ತೆನೆಯಿಂದ ಸಪರೇಟ್ ಆಗಿ ಅದು ಬೇರ್ಪಡಿಸಿ ರಾಗಿ ಕಾಳುಗಳು ಬರ್ತಾ ಇದ್ವು. ಈಗ ಮತ್ತೆ ಇನ್ನೂ ಸ್ವಲ್ಪ ಮುಂದುವರೆದು ನಮಗೆ ಕಂಬೈನ್ ಹಾರ್ವೆಸ್ಟರ್ ಅಂತ ಬಂದವೆ. ಅಂದ್ರೆ ರಾಗಿ ಹೊಲದಲ್ಲಿ ಅದನ್ನ ಕಂಬೈನ್ ಹಾರ್ವೆಸ್ಟರ್ ಹೋಯ್ತಂದ್ರೆ ನಮಗೆ ಎಲ್ಲ ಅದು ರಾಗಿ ತೆನೆ ಸಮೇತ ತಗೊಂಡು, ಕ್ರಾಪ್ ಸಮೇತ ತಗೊಂಡು ಅದನ್ನ ತೆನೆಯಿಂದ ಕಾಳುಗಳನ್ನ ಬೇರ್ಪಡಿಸಿ ಕಾಳುಗಳೇ ಎಲ್ಲ ಸ್ವಚ್ಛ ಕಾಳುಗಳ ನಮಗೆ ಬರ್ತವೆ. ಕಾಳುಗಳ ಚೀಲಕ್ಕೆ ಬಂದ್ಬಿಡ್ತವೆ ಒಮ್ಮೆ. ಕಾಳುಗಳೇ ಚೀಲಕ್ಕೆ, ಭತ್ತ ಹೆಂಗೆ ಬರ್ತಾವಲ್ಲ ಕಾಳುಗಳ ಚೀಲಕ್ಕೆ, ಅದೇ ತರ ನಮಗೆ ರಾಗಿನೂ ಕೂಡ ಕಂಬೈನ್ ಹಾರ್ವೆಸ್ಟರ್ ಮೂಲಕ ಈಗೆಲ್ಲ ಅದನ್ನ ಅನುಕರಣೆ ಮಾಡ್ತಾ ಇದ್ದಾರೆ. ರಾಶಿ ಮಾಡಿದ್ಮೇಲೆ ಮುಂದೆ ಅದನ್ನ ಗ್ರೇಡಿಂಗ್ ಮಾಡುದು, ಸಣ್ಣ ಮಣ್ಣು ಕಳ್ಳು ಕಳ್ಳುಗಳಿರ್ತಾವೆ, ಜೊತೆಗೆ ಬೇರೆ ಬೇರೆ ಅದರಲ್ಲಿ ಕಡ್ಡಿ ಕಸಗಳಿರ್ತಾವೆ. ಇಲ್ಲಿ ಯಾವ ರೀತಿ ಅದನ್ನ ಮಾಡ್ಬೇಕಂತಿರ್ತಾವೆ? ಕಟಾವ್ ಆದ ನಂತರ ಸಂಸ್ಕರಣೆ ಅಂತ ಬಂದಾಗ ನಮಗೆ ಮುಖ್ಯವಾಗಿ ಮೂರು ಹಂತದ ಸಂಸ್ಕರಣೆ ಮಾಡ್ತಾರೆ. ನಮಗೆ ಸಾಂಪ್ರದಾಯಿಕವಾಗಿ ಆಗ್ಲಿ ಇದರಾಗಲಿ, ಪ್ರಥಮ ಹಂತದ ಸಂಸ್ಕರಣೆಯಲ್ಲಿ ಏನೇನ್ ಬರ್ತಾವೆ ಅಂತಂದ್ರೆ, ಪ್ರಥಮ ಹಂತದಲ್ಲಿ ಮೊದಲಿಗೆ ಅದನ್ನ ಸ್ವಚ್ಛಗೊಳಿಸೋದು. ಸ್ವಚ್ಛಗೊಳಿಸಲಿಕ್ಕೆ ಮೊದಲಿಗೆ ಹೆಂಗ್ ಮಾಡ್ತಾ ಇದ್ರು ಅವ್ರು, ನಮ್ಮ ಪೂರ್ವಜರು ಅದನ್ನ ಮ್ಯಾನುವಲಿ ಮನುಷ್ಯರೇ ಸ್ವಚ್ಛ ಮಾಡ್ತಾ ಇದ್ರು, ಊರ್ತಾ ಇದ್ರು. ಆಮೇಲೆ ಅದನ್ನ ಮರ ಅದನ್ನ ತಗೊಂಡು ಸ್ವಚ್ಛ ಮಾಡ್ತಾ ಇದ್ರು. ಆದ್ರೆ ಈಗೇನಾಗಿದೆ, ಅವೆಲ್ಲ ಹೋಗಿ ಮಷಿನ್ಗಳೇ ಬಂದ್ಬಿಟ್ಟಿದೆ. ಸ್ವಚ್ಛ ಮಾಡುವಂತ ಮಷಿನ್, ಕಸ, ಕಡ್ಡಿ, ಕಲ್ಲು, ಮಣ್ಣು ಅವನ್ನೆಲ್ಲ ಸ್ವಚ್ಛ ಮಾಡಿ ಸ್ವಚ್ಛಗೊಳಿಸುವ ಯಂತ್ರ ಅಂತ ಬರ್ತದೆ ಮಾರ್ಕೆಟ್ ಅಲ್ಲಿ. ಎಲ್ಲ ನಮಗೆ ಬೇರೆ ಬೇರೆ ಕೆಪಾಸಿಟಿಯಲ್ಲಿ ಅವು ಸ್ವಚ್ಛಗೊಳಿಸುವ ಯಂತ್ರ ಅವೈಲೇಬಿಲಿಟಿ ಇದೆ. ಆಮೇಲೆ ಸ್ವಚ್ಛಗೊಳಿಸಿದ ನಂತರ ನಾವು ಏನ್ ಮಾಡಬೇಕಾಗತ್ತೆ, ಅದರಲ್ಲಿ ಕಲ್ಲುಗಳು ಇರ್ತವೆ. ಸ್ವಚ್ಛಗೊಳಿಸುವ ಯಂತ್ರ ಕಲ್ಲುಗಳನ್ನ ಸಪರೇಟ್ ಮಾಡಂಗಿಲ್ಲ ಬಹಳಷ್ಟು. ಆ ಕಲ್ಲುಗಳು ಅದು ಸೇಮ್ ಸೈಜ್ ಇರ್ತವೆ, ರಾಗಿ ಅಷ್ಟೇ ಸೇಮ್ ಸೈಜ್ ಕಲ್ಲುಗಳು ಇರ್ತವೆ. ಅದನ್ನ ಸಪರೇಟ್ ಮಾಡಲಿಕ್ಕೆ ನಾವು ಇನ್ನೊಂದು ಯಂತ್ರ ಡಿ ಸ್ಟೋನರ್ ಅಂತ ಐತಿ. ಇದು ಅತ್ಯಂತ ಪ್ರಮುಖವಾದದ್ದು, ಯಾಕಂದ್ರೆ ರಾಗಿಯಲ್ಲಿ ಕಲ್ಲಿದ್ರೆ ಅದನ್ನ ತಿನ್ನೋದು ಬಹಳ ಕಷ್ಟ ಆಗುತ್ತೆ. ಅದು ಆಲ್ಮೋಸ್ಟ್ 99% ಕಲ್ಲುಗಳನ್ನ ಸಪರೇಟ್ ಮಾಡುತ್ತೆ. ಅದು ಸೆಕೆಂಡ್ ಹಂತದ್ದು. ರಾಗಿ ರೆಡಿ ಆಗುತ್ತೆ, ಅದನ್ನ ನಾವು ಮಿಲ್ಲಿಂಗ್ ಮಾಡಬಹುದು, ಅಂದ್ರೆ ಹಿಟ್ಟನ್ನ ಮಾಡಬಹುದು, ಅಥವಾ ರಾಗಿನೇ ನಾವು ಅದನ್ನ ನೆನೆಸಿಟ್ಟು ಅದನ್ನ ಮೊಳಕೆ ಮಾಡಿಸಿ, ಮೊಳಕೆಯನ್ನು ಮಾಡಿ ಆಮೇಲೆ ಅದನ್ನ ಹುರಿದು ಹಿಟ್ಟು ಮಾಡಿ ಅದನ್ನ ನಾವು ಮಾಲ್ಟ್ ಅಂತ ಮಾಡ್ತೀವಿ. ಸಣ್ಣ ಮಕ್ಕಳಿಗೆಲ್ಲ ಕೊಡ್ಲಿಕ್ಕೆ ಮಾಲ್ಟ್, ಈ ತರ ಬೇರೆ ಬೇರೆ ಪದಾರ್ಥಗಳನ್ನ ನಾವು ಉಪಯೋಗ ಮಾಡ್ಕೋಬಹುದು. ಪ್ರಥಮ ಹಂತದಲ್ಲಿ ನಮಗೇನು ಕ್ಲೀನಿಂಗು, ಡಿ ಸ್ಟೋನಿಂಗು ನಮಗೆ, ಆಮೇಲೆ ಪರ್ಲಿಂಗ್ ಅಂತ ಹೇಳ್ತೀವಿ ಸರ್. ಪರ್ಲಿಂಗ್ ಅಂದ್ರೇನು, ಅದು ವೆರಿ ಇಂಪಾರ್ಟೆಂಟ್. ಅಂದ್ರೆ ಅದ್ರ ಮೇಲಿಂದ ಸಿಪ್ಪೆಯನ್ನ ತೆಗಿತಾರೆ ಸರ್. ಮೊದಲಿಗೆ ಹೆಂಗ್ ಮಾಡ್ತಾ ಇದ್ರು, ಗೋಣಿ ಚೀಲದಲ್ಲಿ ಹಾಕಿ ಅದನ್ನ ಉಜ್ಜಿ ಅದ್ರ ಮೇಲಿನ ಸಿಪ್ಪೆ ತೆಗಿತಾ ಇದ್ರು. ಈಗ ಅದಾದ ನಂತರ ಅದಕ್ಕೂ ಒಂದು ಯಂತ್ರಗಳು ಬಂದವೆ. ಪರ್ಲರ್ಸ್ ಅಂತ ಬಂದವೆ. ಅದರಲ್ಲಿ ನಾವು ಏನ್ ಮಾಡ್ತೀವಿ, ಮೇಲಿನ ಸಣ್ಣದೊಂದು ಸಿಪ್ಪೆ ಇರುತ್ತೆ, ಆ ರಾಗಿ ಮೇಲಿನ ಸಿಪ್ಪೆಯನ್ನು ತೆಗಿಲಿಕ್ಕೆ ಇದು ಪರ್ಲರ್ಸ್ ಅಂತ ಬಂದವೆ, ಅದನ್ನು ಮಾರ್ಕೆಟ್ ಅಲ್ಲಿ ನಮಗೆ ಸಿಗ್ತವೆ. ಈಗ ರಾಗಿ ಬೆಳೆದಂತ ರೈತರು ಅದರ ಸಂಸ್ಕರಣೆಯನ್ನ ಸ್ವಚ್ಛಗೊಳಿಸಬೇಕು, ಶುದ್ಧತೆಯನ್ನ ಮಾಡಬೇಕಾಗಿತ್ತಂದ್ರೆ ಎಲ್ಲೆಲ್ಲಿ ಘಟಕಗಳಿದಾವೆ ನಮ್ಮ ಕರ್ನಾಟಕದಲ್ಲಿರಬಹುದು, ಎಲ್ಲೆಲ್ಲಿ ಸಿಗ್ತಾವೆ ರೈತರಿಗೆಲ್ಲ ಅನುಕೂಲತೆಗಳು? ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಕಡಿಮೆ ರಾಗಿ ಬೆಳೆಯೋದು ಕಡಿಮೆ ಇಲ್ಲಿ ಸ್ವಲ್ಪ, ಯಾಕಂದ್ರೆ ಇಳುವರಿ ಸ್ವಲ್ಪ ಕಡಿಮೆ ಬರ್ತದೆ. ಆದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಹೋದಾಗ ನಮಗೆ ದಾವಣಗೆರೆಯಿಂದ ಮೇಲ್ಗಡೆ ನಾವೇನು ಹೋಗ್ತೀವಲ್ಲ, ಎಲ್ಲ ಕಡೆ ನಾವು ಅವರ ರಾಗಿಯನ್ನ ರಾಗಿ ಬೆಳೆಯನ್ನ ನೋಡಬಹುದು. ಆಮೇಲೆ ಪ್ರತಿಯೊಂದು ಹಂತದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕೂಡ ರಾಗಿಯನ್ನ ಈ ತರ ಪ್ರಮುಖ ಘಟಕಗಳು ನಾವು ಸ್ಥಾಪನೆ ಮಾಡಿದ್ದಾರೆ. ಈವನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಮತ್ತೆ ಸಣ್ಣ ಉದ್ಯಮೆದಾರರು ಎಲ್ಲ ಈಗ ಸ್ಟಾರ್ಟ್ಅಪ್ ಬಂದು ಎಲ್ಲ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಈಗ ಸಣ್ಣ ಪ್ರಮಾಣದ ರಾಗಿ ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಹಿಂಗಾಗಿ ನಮಗೆ ರಾಗಿ ಈಗ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಸಿಗ್ತಾ ಇದೆ. ರಾಗಿ ಬೆಳೆದಂತವರು ನೇರವಾಗಿ ರಾಗಿಯನ್ನ ಮಾರಾಟ ಮಾಡೋದ್ರ ಬದಲಾಗಿ ಮೌಲ್ಯವರ್ಧನೆಯನ್ನ ಮಾಡಿ ಅದನ್ನ ಮಾರಾಟ ಮಾಡೋದ್ರಿಂದ ಏನೇನು ಲಾಭಗಳಾಗ್ತವೆ, ಯಾವ ರೀತಿ ಲಾಭ ಇದೆ? ಮೌಲ್ಯವರ್ಧನೆ ಯಾಕೆ ಮಾಡಬೇಕು ಅಂತಂದ್ರೆ, ಈಗ ಬರೀ ಸ್ವಚ್ಛಗೊಳಿಸಿ ಅದನ್ನ ಮಾರಾಟ ಮಾಡಿದ್ರೆ ನಮಗೆ ಅದಕ್ಕೊಂದು ರೇಟ್ ಅದಕ್ಕೊಂದು ರೇಟ್ ಇರುತ್ತೆ. ಅದನ್ನೇ ನೀವು ಒಂದು ಸಣ್ಣ ಸಣ್ಣ ಪ್ಯಾಕೆಟ್ ಗಳಲ್ಲಿ ಮಾಡಿ ಅದನ್ನ ಕೆಜಿ ಪ್ಯಾಕೆಟ್ ಒಂದು ಕೆಜಿ ಪ್ಯಾಕೆಟ್ ಈ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ಅವನ್ನ ನಾವು ಸಪ್ಲೈ ಮಾಡಿದ್ರೆ ಅದಕ್ಕೂ ಒಂದು ಇನ್ನ ಸ್ವಲ್ಪ ಜಾಸ್ತಿ ರೇಟ್ ಸಿಗುತ್ತೆ. ಹೀಗೆ ರಾಗಿ ಹಿಟ್ಟನ್ನಾಗಿ ಮಾಡಿ ಅದನ್ನ ನಾವು ಪ್ಯಾಕೆಟ್ ಗಳನ್ನ ಮಾಡಿ ಮಾರಾಟ ಮಾಡಿದ್ರೆ ಅದಕ್ಕೂ ಇನ್ನೊಂದು ಬೇರೆ ಬೆಲೆ ಇದೆ. ಅದಕ್ಕೆ ಹೆಚ್ಚಿನ ಬೆಲೆ, ಎರಡನೇ ಹಂತದ ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಎರಡನೇ ಹಂತದ ಮೌಲ್ಯವರ್ಧನೆಯಲ್ಲಿ ನಾವು ಮತ್ತೆ ಮಾಲ್ಟ್ ಕೂಡ ಮಾಡಬಹುದು. ಮಾಲ್ಟ್ ಅನ್ನ ಅಂದ್ರೆ ಅದನ್ನ ನೆನೆಸಿ ಅದನ್ನ ಮೊಳಕೆ ಬರೆಸಿ ಆಮೇಲೆ ಮತ್ತೆ ಅದನ್ನ ಹುರಿದು ಹಿಟ್ಟು ಮಾಡಿ ಅದನ್ನ ಮಾಲ್ಟ್ ಅನ್ನ ಮಾಡ್ತಾರೆ. ಮಾಲ್ಟ್ ಅದು ಬಹಳಷ್ಟು ಪೌಷ್ಟಿಕಾಂಶ ಹೆಚ್ಚಾಗಿರುತ್ತದೆ ಮಾಲ್ಟ್ ಅಲ್ಲಿ. ಸಣ್ಣ ಮಕ್ಕಳಿಗೆಲ್ಲ ಮಾಲ್ಟ್ ಅನ್ನ ಎವ್ರಿ ಡೇ ಕೊಡಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸ್. ಸೊ ಅದು ಅತ್ಯಂತ ಹೈಲಿ ನ್ಯೂಟ್ರಿಷನಲ್ ಫುಡ್ ರಾಗಿ. ಅದಕ್ಕೆ ಹೇಳ್ತಾರೆ ರಾಗಿ ತಿಂದವ ನಿರೋಗಿ ಅಂತ. ಸೊ ಅದಕ್ಕೆ ನಾವು ರಾಗಿಯನ್ನ ನಾವು ಹೆಚ್ಚು ಹೆಚ್ಚು ನಮ್ಮ ದಿನ ಆಹಾರ ಪದ್ಧತಿಯಲ್ಲಿ ಉಪಯೋಗ ಮಾಡಬೇಕು. ಈಗ ನಿಮ್ಮ ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ರಾಗಿಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ವಿಶೇಷವಾದಂತಹ ಮಾಹಿತಿಗಳು, ಸಂಸ್ಕರಣಾ ಘಟಕಗಳು ಇದಾವ ಹೇಗಿಲ್ಲ? ರಾಗಿಗಂತ ಸಪರೇಟ್ ಆಗಿ ನಾವು ಸಂಸ್ಕರಣಾ ಘಟಕ ನಮ್ಮ ವಿಭಾಗದಲ್ಲಿ ಇಲ್ಲ. ಆದ್ರೆ ಅದಕ್ಕೆ ಪೂರಕವಾಗಿರುವಂತಹ ಯಂತ್ರಗಳಿದಾವೆ. ಈಗ ಸ್ವಚ್ಛಗೊಳಿಸುವ ಯಂತ್ರ ಅದಕ್ಕೆ ಬೇರೆ ಬೇರೆ ಜರಡಿ ಚೇಂಜ್ ಮಾಡಿ ನಾವು ಅದನ್ನ ಉಪಯೋಗ ಮಾಡ್ಕೋಬಹುದು. ಯಾರೋ ಬೆಳೆದ್ರು ಅಂದ್ರೆ ಅಲ್ಲಿ ಬಂದ್ರೆ ನಾವು ರಾಗಿಯನ್ನ ಸ್ವಚ್ಛಗೊಳಿಸೋದು, ಆಮೇಲೆ ಅದರಿಂದ ಕಲ್ಲು ಬೇರ್ಪಡೆ ಮಾಡಬಹುದು, ಆಮೇಲೆ ಹಿಟ್ಟನ್ನ ಹಾಕೊಡಬಹುದು. ಪರ್ಲರ್ ಅಂತ ಅದು ಸಿಗುತ್ತೆ ಸರ್, ಪರ್ಲರ್ ನಾವು ಅವೈಲೇಬಲ್ ಮಾಡ್ಕೊಡಬಹುದು ಅದನ್ನ. ಈ ತರ ಪ್ರಥಮ ಹಂತದ ಸಂಸ್ಕರಣೆಯಲ್ಲಿ ಏನೂ ತೊಂದರೆ ಇಲ್ಲ, ಮಾಡ್ಕೋಬಹುದು ರೈತರು. ಈಗ ಮೌಲ್ಯವರ್ಧನೆ ಬಗ್ಗೆ ವಿಶೇಷವಾದಂತಹ ತರಬೇತಿಗಳು ತಮ್ಮಲ್ಲಿ ರೈತರಿಗೆ ಸಿಗುತ್ತಾ ಹೇಗೆ? ಸಿಗುತ್ತೆ ಸರ್. ಈಗ ಹೆಚ್ಚಿನದಾಗಿ ಈಗ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಏನು ಡಿಕ್ಲೇರ್ ಮಾಡಿದ್ದಾರೆ, ಅದಕ್ಕೆ ನಾವು ಮೌಲ್ಯವರ್ಧನೆಗೆ ಹೆಚ್ಚಿಗೆ ಆದ್ಯತೆ ಕೊಟ್ಟು ನಾವು ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಕರ್ನಾಟಕ ಗವರ್ಮೆಂಟ್ ಸಹಭಾಗಿತ್ವದಲ್ಲಿ ಮತ್ತೆ ನಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ನಾವು ಹೆಚ್ಚಿನ ಹೆಚ್ಚಿನ ತರಬೇತಿ, ಈಗ ಬೇಕರಿ ಆಧಾರಿತ ಪದಾರ್ಥಗಳು ರಾಗಿ ಅಥವಾ ಬೇರೆ ಮಿಲೆಟ್ಸ್ ಅನ್ನು ಉಪಯೋಗ ಮಾಡಿಕೊಂಡು ಬೇಕರಿ ಆಧಾರಿತ ಪದಾರ್ಥಗಳನ್ನ ಮಾಡೋದಾಗ್ಲಿ ಅಥವಾ ಅದರನ್ನ ಈಗ ನೂಡಲ್ಸ್ ಅಂತ ಹೇಳ್ತೀವಿ ನಾವು, ಈಗ ಅದೆಲ್ಲ ಮೈದಾ ಮತ್ತೆ ವೀಟ್ ಫ್ಲೋರ್ ಹಾಕಿ ನೂಡಲ್ಸ್ ಎಲ್ಲ ಮಾಡ್ತಾರೆ, ಅದರ ಬದಲಾಗಿ ನಾವು ಮಿಲೆಟ್ ನೂಡಲ್ಸ್ ಅನ್ನ ಮಾಡಿ ಅಥವಾ ರಾಗಿ ನೂಡಲ್ಸ್ ಅನ್ನ ಮಾಡಿ ಅದನ್ನ ನಾವು ಚಿಕ್ಕ ಮಕ್ಕಳಿಗೆ ಕೊಟ್ಟಿದ್ದೆ, ಅದರಲ್ಲಿ ಹೆಚ್ಚಿನ ಒಂದು ಪೋಷಕಾಂಶಗಳು ಕೂಡ ಅದರಿಂದ ಸಿಗುತ್ತದೆ. ಈ ತರ ನಾವು ಬೇರೆ ಬೇರೆ ತರಹದಂತಹ ಪದಾರ್ಥಗಳನ್ನ ತಯಾರು ಮಾಡಲಿಕ್ಕೆ ತರಬೇತಿಗಳನ್ನ ಆಯೋಜನೆ ಮಾಡ್ತಾನೆ ಇರ್ತೀವಿ. ಆವಾಗ ಒಂದು ದಿವಸದ್ದು, ಎರಡು ದಿವಸದ್ದು, ರೈತರು ಅದರ ಉಪಯೋಗ ಅಥವಾ ರೈತರಾಗಲಿ ಎಂಟರ್ಪ್ರಿನರ್ಸ್ ಆಗಲಿ ಅದರ ಉಪಯೋಗ ತಕ್ಕೋಬಹುದು. ಈಗ ರಾಗಿಯ ಒಂದು ಮೌಲ್ಯವರ್ಧನೆ ನಿಮ್ಮ ಒಂದು ಸಂಸ್ಥೆಯಲ್ಲಿ ಏನೇನು ಐಟಂಗಳನ್ನ ಸಿದ್ಧಪಡಿಸ್ತಾ ಇದ್ದೀರಿ, ಹೇಗೆ ಬೇಡಿಕೆ ಬರ್ತಾ ಇದೆ ರಾಗಿಗೆ ವಿಶೇಷವಾಗಿ? ಸರ್, ವಿಶೇಷವಾಗಿ ಅಂದ್ರೆ ಈಗ ರಾಗಿನ ಪ್ರಥಮ ಹಂತದ ಸಂಸ್ಕರಣೆ ಮಾಡ್ಲಿಕ್ಕೆ ನಾವು ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾ ಇದೀವಿ. ಅದು ಆಯ್ತಂತಂದ್ರೆ ಅದರಿಂದ ನಾವು ಬೇರೆ ಬೇರೆ ಪದಾರ್ಥಗಳು, ಈಗ ರಾಗಿ ಹಿಟ್ಟನ್ನ ಮಾಡ್ತಾ ಇದ್ದಾರೆ, ರಾಗಿ ಮಾಲ್ಟ್ ಅನ್ನ ಮಾಡ್ತಾ ಇದೀವಿ, ಆಮೇಲೆ ರಾಗಿ ಬಿಸ್ಕೆಟ್ಸ್ ಅನ್ನ ತಯಾರು ಮಾಡ್ತಾ ಇದೀವಿ ಸರ್. ಅದು ಒಳ್ಳೆಯ ಒಂದು ಬೇಡಿಕೆ ಇದೆ, ರಾಗಿ ಬಿಸ್ಕೆಟ್ ಆಮೇಲೆ ರಾಗಿ ಮಾಲ್ಟ್, ಆಮೇಲೆ ಬೇರೆ ಬೇರೆ ಅಂದ್ರೆ ಮಲ್ಟಿಗ್ರೇನ್ ಆಟ ಅಂತಾನು ಕೂಡ ಮಾಡ್ತಾ ಇದೆ. ಅದು ಬೇರೆ ಗೋಧಿ ಮತ್ತೆ ರಾಗಿ ಆತರ ಹಾಕಿ ರೊಟ್ಟಿ ಮಾಡ್ಲಿಕ್ಕೆ, ಎಲ್ಲ ಬೇರೆ ಬೇರೆ ಗ್ರೇನ್ಸ್ ಅನ್ನ ಹಾಕಿ ರೊಟ್ಟಿ ಮಾಡ್ಲಿಕ್ಕೆ ಅದು ಒಂಥರದ್ದು ಒಂದು ಹಿಟ್ಟನ್ನ ರೆಡಿ ಮಾಡ್ತಾ ಇದೀವಿ ಸರ್. ಈ ತರ ಬೇರೆ ಬೇರೆ ಪದಾರ್ಥಗಳನ್ನ ನಾವು ನಮ್ಮ ವಿಭಾಗದಲ್ಲಿ ಅದಕ್ಕೆ ತರಬೇತಿ ಕೂಡ ಕೊಡ್ತೀವಿ, ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಅವರಿಗೆ ತರಬೇತಿ ಕೂಡ ಕೊಡ್ತೀವಿ ನಾವು. ಈಗ ರಾಗಿಯಿಂದ ಮೌಲ್ಯವರ್ಧಿತ ಒಂದು ತಿನಿಸುಗಳು ಅಂತ ಹೇಳಿದ್ರೆ ಬಿಸ್ಕೆಟ್ ಇರಬಹುದು, ಬ್ರೆಡ್ ಇರಬಹುದು, ಆಮೇಲೆ ಬೇರೆ ಬೇರೆ ಕೋಡ್ ಬೆಳೆ ಇರಬಹುದು, ಹಪ್ಪಳ, ಸೆಂಡಿಗೆ ಇಂಥವೆಲ್ಲ ಮಾಡ್ತಾರೆ. ಈ ಮೌಲ್ಯವರ್ಧಿತ ವಸ್ತುಗಳನ್ನ ಇವುಗಳನ್ನ ಹೇಗೆ ಕೀಪಿಂಗ್ ಕ್ವಾಲಿಟಿ ಬಗ್ಗೆ ಅದು ಎಷ್ಟೆಷ್ಟು ದಿವಸ ಇಡಬಹುದು ಅಂತಕ್ಕಂಥದ್ದು ಏನಾದರೂ ಮಾಹಿತಿ ಕೊಡ್ತೀರಿ? ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತೀವಿ, ಪ್ರತಿಯೊಂದು ಆಹಾರಕ್ಕೂ ಅದರದೇ ಆದಂತಹ ಎಕ್ಸ್ಪೈರಿ ಡೇಟ್ ಇರುತ್ತೆ. ಈಗ ಸ್ಪೆಷಲಿ ಈಗ ನಾವೇನು ನೂಡಲ್ಸ್, ಪಾಪಡ್ ಇವೇನಂತೀವಿ, ಸ್ವಲ್ಪ ಡ್ರೈ ಐಟಮ್ಸ್ ಅಂದ್ರೆ ತೇವಾಂಶ ಬಹಳ ಕಡಿಮೆ ಇರ್ತದೆ. ಇದನ್ನ ಆಲ್ಮೋಸ್ಟ್ ನಾವು 3-5 ತಿಂಗಳವರೆಗೆ ಸರಿಯಾಗಿ ಪ್ಯಾಕ್ ಮಾಡಿದ್ದೆ ಅದಲ್ಲಿ ನಾವು ಏನು ಕೆಡಲಾರದೆ, ಏನು ಒಂದು ಇನ್ಸೆಕ್ಟ್ ಬರಲಾರದೆ ನಾನು ಶೇಖರಣೆ ಮಾಡಿ ಇಡಬಹುದು. ಅದೇ ತರ ಹಿಟ್ಟನ್ನು ಕೂಡ, ಹಿಟ್ಟನ್ನು ನಾವು 3 ತಿಂಗಳ ಕಾಲ ಪ್ಯಾಕ್ ಮಾಡಿದ್ದು ಅದನ್ನ ನಾವು ಸ್ಟೋರೇಜ್ ಮಾಡಬಹುದು. ಅದನ್ನ ಹೇಗೆ ನಾವು ಡಿಸೈಡ್ ಮಾಡ್ತೀವಿ ಜೀವಿತಾವಧಿ ಅಂತಂದ್ರೆ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳ ನಷ್ಟ ಎಷ್ಟು ಕಡಿಮೆ ಆಗಿದೆ ಅಥವಾ ಮತ್ತೇನಾದ್ರೂ ಅದಕ್ಕೆ ಬೇರೆ ಗೊಂಡಾಳ ಆಗೋದು ಅಂತ ಹೇಳ್ತಾರೆ ಹಿಟ್ಟಲ್ಲಿ, ಅದನ್ನೆಲ್ಲ ನಾವು ಸ್ಟಡಿ ಮಾಡಿ ಇದಕ್ಕೆ ಇಷ್ಟೇ ಜೀವಿತಾವಧಿ ಇರ್ತದೆ ಅಂತ ನಾವು ಡಿಸೈಡ್ ಮಾಡಿ ಅನಾಲಿಸಿಸ್ ಮಾಡಿ ಹೇಳ್ತೀವಿ. ಅದನ್ನು ಕೂಡ ಬೇರೆ ಈಗ ಯಾರಾದರೂ ಮಾಡೋರಿದ್ರೆ ನಾವು ಅನಾಲಿಸಿಸ್, ನಮ್ದೊಂದು ಲ್ಯಾಬೊರೇಟರಿ ಇದೆ, ಅಲ್ಲಿ ಅನಾಲಿಸಿಸ್ ಮಾಡಿ ಅವರಿಗೆ ಪೋಷಕಾಂಶಗಳು ಮತ್ತೆ ಜೀವಿತಾವಧಿ ಎಷ್ಟು ಇರಬಹುದು ಅಂತ ಅದನ್ನೆಲ್ಲ ಮಾಡಿಕೊಡ್ತೀವಿ. ಹೇಗೆ ಬೇಡಿಕೆ ಇದೆ ಅದಕ್ಕೆಲ್ಲ, ಬಿಸ್ಕೆಟ್, ಬ್ರೆಡ್ ಕೆಲ್ಲ? ರಾಗಿ ಬಿಸ್ಕೆಟ್ಗೆ ತುಂಬಾ ಬೇಡಿಕೆ ಇದೆ. ಅದೇ ತರ ಬೇರೆನೂ ಮಾಡ್ತಾ ಇದೀವಿ, ನವಣೆ ಬಿಸ್ಕೆಟ್ ಮಾಡ್ತಾ ಇದೀವಿ. ನವಣೆ ರಾಗಿ ಮೇಜರ್ ಆಗಿ ನಮಗೆ ಬಿಸ್ಕೆಟ್ ಅಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಶಾವಿಗೆ ಕೂಡ ಜಾಸ್ತಿ ಬೇಡಿಕೆ ಬರ್ತಾ ಇದೆ. ನೇರವಾಗಿ ಮಾರುಕಟ್ಟೆಗೆ ರಾಗಿಯನ್ನ 1 ಕ್ವಿಂಟಲ್ ರಾಗಿಯನ್ನ ಉದಾಹರಣೆ ಅಂತಂದ್ರೆ 4,000 ರೂಪಾಯಿ ಕ್ವಿಂಟಲ್ ಅಂತ ತಿಳ್ಕೊಳ್ಳ. 1 ಕ್ವಿಂಟಲ್ ರಾಗಿಯನ್ನ ಮಾರಿದ್ರೆ 4,000 ರೂಪಾಯಿ ಬರುತ್ತೆ. ಅದೇ 1 ಕ್ವಿಂಟಲ್ ರಾಗಿಯನ್ನ ಮೌಲ್ಯವರ್ಧನೆ ಮಾಡಿ ಮಾರಿದಾಗ ಎಷ್ಟು ಆದಾಯದಲ್ಲಿ ಅವರಿಗೆ ವ್ಯತ್ಯಾಸ ಆಗಬಹುದು ಅಂತೀರಿ? ನಾವು ಹಾಗೆ ಅದನ್ನ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಿ ಡೆಫಿನೆಟ್ಲಿ ಮಾಡಿದಾಗ ನಮಗೆ ಆಲ್ಮೋಸ್ಟ್ ನಮಗೆ ಡಬಲ್ ಆಗುತ್ತೆ. ಕೊನೆಯದಾಗಿ ಏನ್ ಹೇಳ್ತೀರಿ ನಮ್ಮ ಕೇಳುಗರಿಗೆ, ರಾಗಿಯ ಒಂದು ವಸ್ತುಗಳನ್ನ ಬಳಕೆ ಬಗ್ಗೆ ಇರಬಹುದು, ಅದನ್ನ ಒಂದು ದಿನನಿತ್ಯ ಆಹಾರದಲ್ಲಿ ಬಳಸೋದ್ರ ಬಗ್ಗೆ ಇರಬಹುದು? ಗೋಧಿ ಮತ್ತೆ ಅಕ್ಕಿ ಜೊತೆ ರಾಗಿನೂ ವಾರದಲ್ಲಿ ಅಟ್ಲೀಸ್ಟ್ 2-3 ದಿವಸ ನಾವು ಬಳಸಬೇಕು. ಅದರಿಂದ ಹೆಚ್ಚಿನ ಒಂದು ಐರನ್, ಕ್ಯಾಲ್ಸಿಯಂ, ಮಿನರಲ್ಸ್ ತುಂಬಾ ಜಾಸ್ತಿ ಇದೆ ಅದರಲ್ಲಿ. ಆಮೇಲೆ ಚಿಕ್ಕ ಮಕ್ಕಳಿಗೆ ಅದನ್ನ ಒಂದು ಆಹಾರ ಪದ್ಧತಿಯನ್ನಾಗಿ ಮಾಡಿದ್ದೆ, ಅದರಲ್ಲಿ ಅವರ ಆರೋಗ್ಯನೂ ಕೂಡ ಹೆಚ್ಚಾಗುತ್ತೆ. ದೊಡ್ಡವರು ಕೂಡ ಅದನ್ನ 2-3 ದಿವಸ ವಾರದಲ್ಲಿ ಸೇವನೆ ಮಾಡಿದ್ರೆ ಅವರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ. ಆಮೇಲೆ ನಮ್ಮ ಭಾಗದಲ್ಲಿ ಸ್ವಲ್ಪ ರೈತರು ಅವರಿಗೆ ಅಟ್ಲೀಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಆದ್ರೂ ಅದನ್ನ ಅಳವಡಿಕೆ ಮಾಡಿಕೊಂಡು ಬೆಳೆಯಲಿಕ್ಕೆ ಮುಂದೆ ಬರಬೇಕು. ಇಳುವರಿ ಕಡಿಮೆ ಇದ್ರೂ ಕೂಡ ಅದನ್ನ ಬೆಳೆದೆ ಆದಲ್ಲಿ ಇಲ್ಲಿ ಕೂಡ ನಮಗೆ ಅದನ್ನ ಬೆಳೆಯಲಿಕ್ಕೆ ಮತ್ತೆ ಬೇರೆ ರೈತರು ಪ್ರೇರೇಪಣೆ ಆಗುತ್ತೆ. ಒಳ್ಳೇದು ಡಾಕ್ಟರ್ PF ಮಠದವರು, ಇದುವರೆಗೆ ರಾಗಿಯ ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಈ ಭಾಗದಲ್ಲಿ ಸರ್ ರಾಗಿಯನ್ನ ಬೆಳಿಬಹುದು ಅಂತಕ್ಕಂಥ ವಿಚಾರವನ್ನ ತಜ್ಞರು ಹೇಳ್ತಿದ್ದಾರೆ. ಸ್ವಲ್ಪ ಪ್ರಮಾಣದಲ್ಲಾದರೂ ಪ್ರಯೋಗಾತ್ಮಕವಾಗಿ ರೈತರು ರಾಗಿಯನ್ನ ಬೆಳೆದು ಮನೆ ಮಟ್ಟದ ಸಲುವಾಗಿ ಅದನ್ನ ಬಳಸಲಿಕ್ಕೆ ಮುಂದೆ ಬಂದರೆ ಖಂಡಿತ ಅವರ ಆಹಾರ ಪದ್ಧತಿ, ಆರೋಗ್ಯ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಇದೆ. ಇದುವರೆಗೆ ಮಾಹಿತಿಯನ್ನು ಮಾಡಿಕೊಟ್ಟದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. पड़े है गांव चल पड़ा इंडिया, गेहूं धान बाजरा जवार के मैदानों में, छोटे छोटे धंधे या बड़े कामों में, फूलों के पॉली हाउस, सब्जियों के बागानों में, सोलर बदल रहा है रात को उजालों में. देश की मुख्य धारा से जोड़ रहा है नाबार्ड. गांव बढ़े तो देश बढ़े. चल पड़े हैं गांव, चल पड़ा इंडिया, इंडिया. ಇದುವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಮಾವಲತ್ತಿ, ಸಹಕಾರ ಬಿ ನರಸಿಂಹಲು. ರಾಯಚೂರು, ಕಲಬುರಗಿ ಹಾಗೂ ಹೊಸಪೇಟೆ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಈಗ ಇಮಾಮ್ ಸಾಬ್, ರಾಜಾ ಸಾಬ್ ಭಟ್ ಕುರ್ಕಿ ಹಾಗೂ ಸಂಗಡಿಗರಿಂದ ಹಂತಿ ಪದ ಕೇಳೋಣಂತ. ಕೊನೆಗೆ ಕೋರೆಗೆ ಹಾಕೆ ಸೇತಲೇತನು ಹಂಬಳ ಜಾಕೋ ಹೊಲ ಜಾಕೋ ಸೀಮೆಗೆ ಕೋರೆಗೆ ಹಾಕೆ ಸೇತಲೇತನು ಹಂಬಳ ಜಾಕೋ ಹೊಲ ಜಾಕೋ ಹಂಬಳ ಜಾಕೋ ಹೊಲ ಕಲಿಗ ಬೀಜ ಧರಿ ಜಾಕೋ ಬಿಡುವಾಗ ಸೀಮೆಗೆ ಕೋರೆಗೆ ಹಾಕೆ ಸೇಕಲ್ಯ ಬೇಕನ ಹಂಬಳ ಜಾಕೋ ಹೊಲ ಜಾಕೋ ಹಂಬಳ ಜಾಕೋ ಹೊಲ ಜಾಕೋ ಕಲಿಗ ಬೀಜ ಧರಿ ಜಾಕೋ ಬಿಡುವಾಗ ಸೀಮೆಗೆ ಕೋರೆಗೆ ಹಾಕೆ ಸೇಕಲ್ಯ ಬೇತನ ಹಂಬಳ ಜಾಕೋ ಹೊಲ ಜಾಕೋ ಆರತ್ತಿನ ಕೋರೆಗೆ ಹೊರೆಯ ಬೆಳೆ ಸಾಲ ಕ್ವಾರ ಮೇಶವರ ದರಮಾರ ಆರತ್ತಿನ ಕೋರೆಗೆ